ಓಂ ಶಾಂತಿ ಶಾಂತಿ ಶಾಂತಿ. ಪ್ರಾಪ್ಯವರ ನಿಬೋಧತ ನಿಬೋಧತ ಶುರಸ್ಯ ಧಾರ ನಿಶಿತ ದುರತ್ಯಯ ದುರ್ಗಂ ಪತಸ್ತತ್ ಕವಯೋ ವದಂತಿ ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ತಥಾ ರಸಂ ನಿತ್ಯಂ ಗಂಧವಚ್ಚೇ ಅನಾದ್ಯನಂತಂ ಮಹತ ಪರಂ ಧ್ರುವಂ ನಿಚಾಯತಂ ಮೃತ್ಯುಮುಖಾತ್ ಪ್ರಮುಚ್ಯತೆ ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ತಥಾ ರಸಂ ನಿತ್ಯಂ ಗಂಧವಚ್ಚಯತ್ ಅನಾದ್ಯನಂತಂ ಮಹತ ಪರಂ ಪರಂ ಧ್ರುವಂ ನಿಚಾಯತಂ ಮೃತ್ಯುಮುಖಾತ್ ಪ್ರಮುಚ್ಯತೆ. ಭಾಷ್ಯದ ಕೊನೆಯ ಭಾಗ. ಕಿಮಿವ ಸೂಕ್ಷ್ಮ ಬುದ್ಧಿ ಇತಿ ಉಚ್ಯತೆ. ಸೂಕ್ಷ್ಮ ಬುದ್ಧಿ ಅಂತಂದ್ರೆ ಏನು ಅನ್ನುವುದನ್ನು ವಿವರಿಸ್ತಾರೆ. ಶುರಸ್ಯ ಧಾರ ಅಗ್ರಂ ನಿಶಿತ ತೀಕ್ಷ್ಣೀಕೃತ. ನಿಶಿತ ಅಂದರೆ ತೀಕ್ಷ್ಣೀಕೃತ, ಹರಿತವಾಗಿ ಮಾಡಲ್ಪಟ್ಟಿದೆ. ಹರಿತ ಹರಿತ ಅಂತ ಶಬ್ದಕ್ಕೆ ಮಾಡುತ್ತಿದೆ ಆದರೆ ಹರಿತವಾದ ಹರಿತವಾದ ಕತ್ತಿ. ದುಃಖೇನ ಅತ್ಯಯ ಆ ಹರಿತವಾದ ಕತ್ತಿಯ ಅಲುಗಿನ ಮೇಲೆ ನಡೆದುಕೊಂಡು ಹೋಗುವುದು ಎಷ್ಟು ಕಷ್ಟವೋ ಅಷ್ಟು ಕಷ್ಟ. ಪದ್ಭ್ಯಾಂ ದುರ್ಗಮನೀಯ ಕಾಲು ಕಾಲು ನಡಿಗೆಯಿಂದ ಆ ಕತ್ತಿಯ ಅಲುಗಿನ ಮೇಲೆ ಹರಿತವಾದ ಕತ್ತಿಯ ಅಲುಗಿನ ಮೇಲೆ ನಡೆದುಕೊಂಡು ಹೋಗುವುದು ಎಷ್ಟು ಕಷ್ಟವೋ ಅಷ್ಟು ಕಷ್ಟ ಇದು ಜ್ಞಾನ ಮಾರ್ಗ. ಇದಕ್ಕೊಂದು ಕಾರಣನೂ ಅದ. ಏನು ಕಾರಣ ಅಂದರೆ ಪ್ರಮಾಣ ಶಾಸ್ತ್ರ. ಶಾಸ್ತ್ರ ಅಂತಂದರೆ ಮಹಾವಾಕ್ಯಗಳು. ಮಹಾವಾಕ್ಯಗಳು ಅಂದರೆ ಶಬ್ದಗಳು. ಈ ಶಬ್ದಗಳು ಕೊಡೋದೇನು ಮಾಡುವುದಿಲ್ಲ, ಏನು ಕೊಡೋದಿಲ್ಲ. ಇದು ಇದ್ದ ವಸ್ತುವನ್ನು ಸ್ಪಷ್ಟಪಡಿಸ್ತಾರೆ. ಈಗಾಗಲೇ ಲಭ್ಯವಿದ್ದಂತಹ ಆತ್ಮನನ್ನು ಸ್ಪಷ್ಟಪಡಿಸ್ತಾರೆ. ಅವು ಹೇಗೆ ಪ್ರಯೋಗ ಮಾಡಬೇಕೋ ಹಾಗೆ ಮಾಡಿದ್ದಾದರೆ ಬೀಗದ ಕೈಗಳ ಕೆಲಸ ಏನು? ಬೀಗ ಬಿಡಿಸು, ಹಾಕಿದ ಬೀಗ ತೆಗೆಯೋದು ಬೀಗದ ಕೈಗಳ ಕೆಲಸ. ಬೀಗ ಹಾಕಿದರೆ ಒಂದು ಬಂಚ್ ನಿಮ್ಗೆ ಏನು ಕೊಟ್ಬಿಡುತ್ತೆ, ಒಂದು ಗೊಂಚಲು ತೆಗಿರಿಬಿಡಿ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಯಾವ ಬೀಗಕ್ಕೆ ಯಾವ ಕೈಯನ್ನು ಉಪಯೋಗ ಮಾಡಬೇಕು ಅದನ್ನೇ ಉಪಯೋಗ ಮಾಡಬೇಕು. ಆವಾಗ ನೀವು ಕೇಳ್ತೀರಾ ಎಲ್ಲಿದೆ ಯಾವ ಕೈ ಅಂತ ಕೇಳ್ತೀರ. ಆವಾಗ ನಾವು ಹೇಳ್ತೀವಿ 211 ಅಂತ. ಆ 211 ನಂಬರ್ ಕೈ ತಗೋತೀರ, ಅಲ್ಲಿಗೂ ಅದು ಬೀಗ ತೆಗೆಯೋದಿಲ್ಲ. ಯಾಕೆ ತೆಗೆಯೋದಿಲ್ಲ? ಹೇಗೆ ತೆಗಿಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಅದೇನು ಸ್ವಾಮಿ ಬೀಗಕ್ಕೆ ಸಿಕ್ತಿದ್ರೆ ಹಾಕ್ತಾ ಬರೋದಿಲ್ಲ. ಕಾರಣ ಏನು ಅಂತಂದರೆ, ಎರಡು ಸಲ ತೆಗಿಬೇಕು, ಒಂದು ಸಲ ಹಾಕಬೇಕು, ಆವಾಗ ಬಾಗಿಲು ತಕ್ಕೋದು. ಕೆಲವು ನಾರ್ಮಲ್ನಲ್ಲಿ ಎರಡು ಸಲ ತೆಗಿಬೇಕು, ಆಮೇಲೆ ಅದರವೇ ರೌಂಡ್ ಅದೇ ಬೀಗಕ್ಕೆಯಿಂದ ಉಲ್ಟ ಹಾಕಬೇಕು, ಉಲ್ಟ ಹಾಕಿ ಎರಡು ಸಲ ಹಾಕಬೇಕು. ಎರಡು ಸಲ ತೆಗಿಬೇಕು, ಉಲ್ಟ ಹಾಕಿ ಎರಡು ಸಲ ಹಾಕಬೇಕು, ಆವಾಗ ಬಲ ತಕ್ಕೋದು. ಅಂದರೆ ಕೈಯನ್ನು ಉಪಯೋಗ ಮಾಡಲಿಕ್ಕೂ ಕೂಡ ಒಂದು ಹೇಗೆ ಕಲೆ ಇದೆ, ಒಂದು ಮೆಥಡ್ ಇದೆ, ಹಾಗೆ ಈ ಶಬ್ದಗಳನ್ನು ಉಪಯೋಗ ಮಾಡುವುದರಲ್ಲಿ ಒಂದು ಕಲೆ ಇದೆ. ಆ ಕಲೆಯನ್ನು ಸಂಪಾದಿಸಬೇಕು. ಆ ಕಲೆಯನ್ನು ಹೇಳಿಕೊಡ್ಲಿಕ್ಕಾಗೋದಿಲ್ಲ, ಸಂಪಾದಿಸಬೇಕು. ಗುರುಗಳ ಸಂಘದಲ್ಲಿ ಸತತವಾದ ಜ್ಞಾನೋಪದೇಶದ ಪ್ರಾಪ್ತಿಯಲ್ಲಿ ಆ ಕಲೆ ಸಹಜವಾಗಿ ಪ್ರಾಪ್ತವಾಗ್ತದೆ. ಇಂತಹ ಒಬ್ಬ ಗುರುವಿಗೆ ಶರಣ ಹೋಗಿ, ಪ್ರಾಪ್ಯವರಾಮ್, ಇಂತಹ ಗುರುವಿಗೆ ಶರಣ ಹೋಗಿ ನೀನು ಆ ಜ್ಞಾನೋಪದೇಶವನ್ನು ಪಡೆದಿದ್ದಾದರೆ ಅವಶ್ಯವಾಗಿಯೂ ಕೂಡ ಬೀಗ ತೆಗೆಯಲ್ಪಡುತ್ತದೆ. ಆದರೆ ಶಬ್ದಗಳನ್ನು ಒಂದು ವೇಳೆ ಆ ಸಂಪ್ರದಾಯ, ಅದನ್ನು ಸಂಪ್ರದಾಯ ಅಂತ ಕರಿತೀವಿ, ಮೆಥಡಾಲಜಿ, ಗುರು ಶಿಷ್ಯ ಪರಂಪರೆಯಲ್ಲಿ ಬರ್ತದದು. ಆ ಮೆಥಡಾಲಜಿಯನ್ನು ನಾವು ಒಂದು ವೇಳೆ ಅರ್ಥ ಮಾಡಿಕೊಳ್ಳದೆ ಹೋದರೆ ಪ್ರತಿಯೊಂದು ಶಬ್ದವೂ ಕೂಡ ಒಂದು ಶಬ್ದ ಜಾಲ, ಅರಣ್ಯ, ಅವುಗಳನ್ನು ಹೊರಗೆ ಬರೋದೇ ಭಾರಿ ಕಷ್ಟ. ಅದಕ್ಕೆ ಹೇಳ್ತಾರೆ, ಇಫ್ ಎ ವರ್ಡ್ ಕ್ಯಾನ್ ಕಂಡೀಷನ್ ಯು, ವರ್ಡ್ ಆಲ್ಸೋ ಹ್ಯಾಸ್ ಎ ಕೆಪಾಸಿಟಿ ಟು ಡಿಕಂಡೀಷನ್. ಒಂದು ಶಬ್ದವು ನಿನ್ನನ್ನು ಪೂರ್ವಾಗ್ರಹವನ್ನು ಮಾಡುವ ಶಕ್ತಿಯನ್ನು ಹೊಂದಿದ್ದಾದರೆ ಆ ಶಬ್ದಕ್ಕೆ ಪೂರ್ವಾಗ್ರಹಗಳಿಂದ ಹೊರಗೆ ಬರೆಸುವ ಶಕ್ತಿಯೂ ಇದೆ. ಏನೋ ಶಬ್ದಗಳೇ ಉಪನಿಷತ್ ಶಬ್ದಗಳು. ಘಟ ಅನ್ನುವ ಶಬ್ದವನ್ನು ಪ್ರಯೋಗಿಸಿದಾಗ ಘಟ ಎನ್ನುವ ಶಬ್ದ ಘಟ ಎನ್ನುವ ವಸ್ತುವನ್ನು ಆಶ್ರಯಿಸಿಕೊಂಡಿರುತ್ತೆ. ಹೌದಾ? ಘಟ ಆನೆ ಕಾಣೋಂಗಿಲ್ಲ ನಿನಗೆ, ಘಟ ಪೆನ್ ಕಾಣೋದಿಲ್ಲ ನಿಮಗೆ, ಪೆನ್ನು ಹಾಂ ಪೆನ್ನೇ ಕಾಣ್ತದೆ, ಘಟ ಕಾಣೋದಿಲ್ಲ. ಆ ಶಬ್ದ ಆ ವಸ್ತುವನ್ನು ಆಶ್ರಯಿಸುತ್ತೆ. ಇನ್ಫ್ಯಾಕ್ಟ್ ನಾವು ಪ್ರಯೋಗಿಸಿದ ಶಬ್ದ ಆ ವಸ್ತುವನ್ನು ಹೋಗಿ ಅಂಟ್ಕೊಂಡ್ಬಿಡುತ್ತೆ, ಬೇರೆ ಯಾವ ವಸ್ತುವನ್ನು ಅಂಟೋದಿಲ್ಲ. ಅವಕ್ಕೆ ಶಬ್ದ ಅಂತ ನಾವು ಲೌಕಿಕವಾಗಿ ವ್ಯವಹಾರಿಕವಾಗಿ ನಾವು ಪ್ರಯೋಗ ಮಾಡ್ತೀವಿ. ಓಕೆ, ಈಗ ನೋಡೋಣ. ಸತ್ಯಂ ಚೈತನ್ಯಂ ಕೇವಲ ಅನಂತ ಜ್ಞಪ್ತಿ ಪ್ರಜ್ಞಪ್ತಿ ಇವು ಶಬ್ದಗಳಲ್ವೇ? ಯಾವ ವಸ್ತುವನ್ನು ಅಟ್ಕೋತಾರೆ? ಈ ಶಬ್ದಗಳು ಪ್ರಮಾಣ ಆಗ್ತವೆ. ಆ ಪ್ರಮಾಣ ಶಬ್ದಗಳನ್ನು ಪ್ರಯೋಗ ಮಾಡಬೇಕಂತ. ಏಕೆಂದರೆ ಈ ಶಬ್ದಗಳು ಪ್ರಯೋಗಿಸಿದ ನಂತರ ತಮ್ಮ ಅಸ್ತಿತ್ವನೇ ಕಳ್ಕೊಂಡ್ಬಿಡುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ, ವಾಚ ನಿವರ್ತಂತೆ. ಶಬ್ದಗಳಿಗೆ ಬ್ರಹ್ಮನವರೆಗೂ ಕರ್ಕೊಂಡೋಗಿ ಅಂಟ್ಕೊಂಡು ಕೂಡುವಂಥ ಕೆಪ್ಯಾಸಿಟಿ ಇಲ್ಲ. ಇಲ್ಲಿ ಅಂಟ್ಕೊಂಡು ಕೂಡ್ತಾರೆ, ಆಸಂದಹ ಹೋಗಿ ಅಂಟ್ಕೊಂಡ್ಬಿಡ್ತಾರೆ, ಲೇಖನಿ ಅಲ್ಲಿ ಅಂಟ್ಕೊಂಡ್ಬಿಡುತ್ತೆ, ಘಟ ಅಂಟ್ಕೊಂಡ್ಬಿಡುತ್ತೆ, ಸತ್ಯಂ ಆದ್ರೆ ಪ್ರಯೋಗನೇ ಮಾಡಲೇಬೇಕು. ಅವೇ ಶಬ್ದಗಳಿವೆ, ಅವೇ ಶಬ್ದಗಳಿವೆ, ಹೇಗೆ ಪ್ರಯೋಗ ಮಾಡಬೇಕು? ಲಕ್ಷಣತಯ ಇವುಗಳನ್ನ ಲಕ್ಷಣಗಳಿಂದ ಪ್ರಯೋಗ ಮಾಡಬೇಕು. ಲಕ್ಷಣಗಳಿಂದ ಅಂದ್ರೆ ಏನು? ಲಕ್ಷಣಗಳ ಅರುಂಧತಿ ನ್ಯಾಯೇನ, ಅರುಂಧತಿ ನ್ಯಾಯ ಅಂತ ಒಂದಿದೆ. ಅದು ಮದುವೆಯೊಳಗೆ ಮದುವೆಯೊಳಗೆ ಅಂತ ಹೇಳ್ತಾರೆ. ನಾನು ಒಂದು ಕಡೆ ನೋಡಿದ್ದೆ, ಅದು ಅಲ್ಲಿ ಕಾಣ್ತದಲ್ಲ, ಅದು ಹಗಲೊತ್ತಿನ್ಯಾಗ ಮಠ ಮಠ ಮಧ್ಯಾಹ್ನ ಬಿಸಿಲು ಏನು ಅಭಿಜಿತ್ ಮುಹೂರ್ತ 11:20 to 12 ಎಷ್ಟೋ ಬರ್ತದೆ, 12:40 ಬರ್ತದೆ ಆ ಮುಹೂರ್ತ, ಮಠ ಮಠ ಮಧ್ಯಾಹ್ನ. ಅದು ಎಲ್ಲೋ ಒಂದು ಕಡೆ ಬೆಳಗ್ಗೆ ತೋರಿಸ್ತಾನ ಪುರೋಹಿತ ಅರ್ಚಕ, ಅವನು ಎಲ್ಲೋ ಒಂದು ಕಡೆ ತೋರಿಸ್ತಾನೆ. ಅದ್ರ ಪಕ್ಕದಲ್ಲಿದೆ ನೋಡಿ, ಎಲ್ಲಿದೆ ಅಲ್ಲಿ, ಏನು ಇಲ್ಲೇ ಇಲ್ಲ, ಮೋಡ ಸಹಿತ ಇಲ್ಲ. ಅದರಿಂದ ಅರುಂಧತಿ ಸಪ್ತ ಋಷಿಗಳಲ್ಲಿ ಒಬ್ಬ ಋಷಿಯ ಪಕ್ಕದಲ್ಲಿ ಇರುವಂತಹ ಒಂದು ನಕ್ಷತ್ರ. ಇನ್ ಬ್ಯಾಟ್ರಿ ಆಮೇಲೆ ಇದೆಲ್ಲ ಕೇಳ್ಕೊಳ್ರಿ. ಮಹಾದೇವಾನಂದ ಸ್ವಾಮೀಜಿಗೆ ನಾನು ಹೇಳೋದನ್ನ ಭಾರಿ ಆಳವಾಗಿ ಅಭ್ಯಾಸ ಮಾಡಿದ್ದಾರೆ ಅವರು, ಅವ್ರಿಗೆ ಕೇಳ್ಕೊಳ್ರಿ. ಅದೇ ಅದನ್ನ ತೋರಿಸಲಿಕ್ಕೆ ಇದನ್ನು ಉಪಯೋಗ ಮಾಡೋದು. ಯಥ ಚಂದ್ರ ಎಲ್ಲಿದ್ದಾನೆ ಅದು ಅಲ್ಲಿದ್ದಾನೆ, ಅದು ಅಲ್ಲಿದ್ದಾನೆ ಅಂದ್ರೆ ಎಲ್ಲಿದ್ದಾನೆ? ಏ ಕಿಟಕಿ ನೋಡ ಆಚೆಗೆ, ಯಾವ ಕಿಟಕಿಯಿಂದ ಆಚೆಗೆ ನೋಡಬೇಕು? ಇಲ್ಲ, ಆರು ಕಿಟಕಿ. ಯಾವ ಕಿಟಕಿಯಿಂದ ಆಚೆಗೆ ನೋಡಬೇಕು? ಮೂರನೇ ಕಿಟಕಿ. ಈಗ ಮೂರನೇ ಕಿಟಕಿಯಿಂದ ಆಚೆಗೆ ನೋಡು ಅಂದಾಗ ಅಲ್ಲೇನಿದೆ? ಒಂದು ವೃಕ್ಷ ಇದೆ. ಓ, ಅದೇ ಚಂದ್ರನ? ಏ, ಅದು ಚಂದ್ರ ಅಲ್ಲ. ಮತ್ತೆ ವಿಚಾರ ಮಾಡು, ಮತ್ತೆ ಎಲ್ಲಿದೆ ಚಂದ್ರ? ಆ ವೃಕ್ಷದಲ್ಲಿ ಎರಡು ಟೊಂಗಿಗಳಿವೆ. ಹೌದಾ? ಓ, ಅದು ಚಂದ್ರನ? ಅದು ಚಂದ್ರ ಅಲ್ಲ. ಎರಡು ಟೊಂಗಿಗಳ ಮಧ್ಯದಿಂದ ನೀನು ನಿನ್ನ ದೃಷ್ಟಿಯನ್ನು ತೂರಿಬಿಡು. ನಿನ್ನ ದೃಷ್ಟಿಯನ್ನು ಎರಡು ಟೊಂಗಿಗಳ ಮಧ್ಯದಿಂದ ತೂರಿಬಿಡು. ಓ, ಒಂದು ಸಲ ಅದು ಚಂದ್ರ ಅನ್ನುವ ಜ್ಞಾನ ಆದಮೇಲೆ ಆ ಜ್ಞಾನದಲ್ಲಿ ಕಿಟಕಿ ಇದೆಯಾ? ಆ ಜ್ಞಾನದಲ್ಲಿ ವೃಕ್ಷ ಇದೆಯಾ? ಟೊಂಗಿ ಇದೆಯಾ? ಯಾವೂ ಇಲ್ಲ, ಜ್ಞಾನ ಮಾತ್ರ ಇದೆ. ಆ ನ್ಯಾಯ ಇಲ್ಲಿ ಅಪ್ಲೈ ಮಾಡಬೇಕು. ಶಬ್ದಗಳು ಸ್ಪಷ್ಟತೆಯಲ್ಲಿ, ಆತ್ಮನ ಸ್ಪಷ್ಟತೆಯಲ್ಲಿ ಶಬ್ದಗಳು ಅಡಗಿ ಹೋಗ್ತವೆ, ಕಳಚಿ ಹೋಗ್ತವೆ, ಕೊಲ್ಯಾಪ್ಸ್ ಆಗ್ಬಿಡ್ತವೆ, ಕುಸಿದು ಬಿಡ್ತವೆ, ತಮ್ಮ ಅಸ್ತಿತ್ವವನ್ನು ಕಳ್ಕೊತವೆ. ಒಂದೇ ಒಂದು ಶಬ್ದ ಹೇಳಬೇಕು ಅಂದರೆ ಶಬ್ದಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತವೆ. ಅಲ್ಲಿ ಜ್ಞಾನ ಬಿಟ್ಟರೆ ಇನ್ನೊಂದೇನು ಇಲ್ಲ, ಜ್ಞಾನ ಕೂಡ ಅಲ್ಲ, ಜ್ಞಪ್ತಿ, ಅರಿವು. ಇಷ್ಟರ ಮಟ್ಟಿಗೆ ಈ ಶಬ್ದಗಳನ್ನು ನಾವು ಭಾರಿ ಕಾಳಜಿಯಿಂದ ಉಪಯೋಗ ಮಾಡ್ತೀವಿ. ಶಬ್ದಗಳು ಜ್ಞಾನಿಗಳ ಉಪದೇಶಿಸುವ ಪ್ರಯತ್ನದಲ್ಲಿ ಶಬ್ದಗಳು ಪ್ರವಾಸ ಮಾಡುತ್ತವೆ, ನಮ್ಮಲ್ಲಿ ಉಚ್ಚಾರ ಆಗ್ತವೆ. ಸಾಮಾನ್ಯ ಜನರಲ್ಲಿ ಉಚ್ಚಾರ ಆಗ್ತವೆ ಶಬ್ದಗಳು, ವಾಕ್ಯಗಳು ಉಚ್ಚಾರ ಆಗ್ತವೆ ಅಷ್ಟೇ ವಿನಃ ಅವು ಪ್ರವಾಸ ಮಾಡುವುದನ್ನು ನಾವು ಕಂಡೆವೇನು. ಉಪನ್ಯಾಸದ ಪ್ರಯತ್ನದಲ್ಲಿ ಪ್ರತಿಯೊಂದು ಶಬ್ದವೂ ಕೂಡ ಪ್ರವಾಸ ಮಾಡ್ತಾ ಇರುವುದನ್ನು ಜ್ಞಾನಿ ಗುರುತಿಸ್ತಾನೆ. ಎಲ್ಲಿವರೆಗೂ ಹೋಯ್ತಪ್ಪ ನಾ ಹೇಳಿದೆ ಈ ವಾಕ್ಯ? ಕಿವಿಯವರೆಗೆ ಹೋಯಿತು, ಕಿವಿಯ ಆಲೆಯವರೆಗೆ ಹೋಯಿತು, ಮನಸ್ಸಿನವರೆಗೆ ಹೋಯಿತು, ಬುದ್ಧಿಯವರೆಗೆ ಹೋಯಿತು, ಅಂತಃಕರಣದವರೆಗೆ ಹೋಗಿ ತಲುಪಿತು. ಅದನ್ನು ಪ್ರವಾಸ ಮಾಡೋದನ್ನು ನೋಡ್ತಿರ್ತಾರೆ. ಅದಕ್ಕೆ ಕಣ್ಣು ಮುಚ್ಚಿಕೊಂಡವರು ಉಪನ್ಯಾಸ ಕೇಳಬಾರ್ದು. ಕಣ್ಣು ಯಾರು ತಕ್ಕೊಂಡು ಕೂತಿರ್ತಾರೆ ಅವರು ಉಪನ್ಯಾಸ ಕೇಳಬೇಕು. ಯಾಕೆ ಅವ್ರು ನೋಡ್ತಿರ್ತಾರೆ ಶಬ್ದಗಳು ಎಲ್ಲಿ ಹೋಗ್ತವೆ, ಶಬ್ದಗಳು ಯಾವ ಕಡೆ ಹೋಗ್ತವೆ, ಎಲ್ಲಿವರೆಗೂ ಹೋಗ್ತವೆ, ಯಾರಿಗೆ ಇದು ಉದಾಹರಣೆ ಅರ್ಥ ಆಯಿತು, ಯಾರಿಗೆ ಈ ತರ್ಕ ಅರ್ಥ ಆಯಿತು, ಯಾರಿಗೆ ಇದು ಪ್ರಯೋಗ ಮಾಡಿದ್ದು ಹೊಳಿತು, ಇವಷ್ಟು ಕಣ್ಣು ಮುಚ್ಚಿದ್ರೆ ಗೊತ್ತಾಗೋದಿಲ್ಲ. ಕಣ್ಣು ತೆಗೆದು ನೋಡಬೇಕು. ನಾನೊಬ್ಬ ಶಿಷ್ಯನಾಗಿದ್ದಾದರೆ ನನ್ನ ಒಳಗೆ ಏನು ಬದಲಾವಣೆ ಆಗ್ತವೆ ಅವು ಅವಶ್ಯವಾಗಿ ಕೂಡ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ, ಮುಖಚರ್ಯೆ, ಮುಖಚರ್ಯೆಯಲ್ಲಿ ವ್ಯಕ್ತವಾಗ್ತಿರ್ತವೆ. ನಮ್ಮ ಮುಖ ಏನಿದು ನಮ್ಮ ಮನಸ್ಸಿನ ಇನ್ನೊಂದು ಚಿತ್ರ. ಇದನ್ನು ಹೇಗೆ ಪ್ರಯೋಗ ಮಾಡಬೇಕು? ಹಾಗೆ ಮಾಡದೆ ಹೋದರೆ ಶಬ್ದ ಜಾಲ, ಹೀಗೆ ಕಾಡಿನಲ್ಲಿ ನಾವು ದಾರಿಯನ್ನು ಕಾಲು ದಾರಿಯನ್ನು ಹುಡುಕೊಂಡು ಹೋದರೆ ಅದಕ್ಕೆ ಹಾದಿ ಇಲ್ಲ, ಅದಕ್ಕೆ ಕೊನೆ ಇಲ್ಲ, ತಪ್ಪಿಸಿಬಿಡುತ್ತದೆ. ಹಾಗೆ ಇಲ್ಲಿ ಕೂಡ ಹೀಗಾಗಿ ಪಾದಗಳಿಂದ ಕಾಲ್ನಡಿಗೆಯಿಂದ ಆ ಕತ್ತಿಯ ಅಲುಗಿನ ಮೇಲೆ ನಡೆದುಕೊಂಡು ಹೋಗುವುದು ಎಷ್ಟು ಕಷ್ಟವೋ ಅಷ್ಟು ಕಷ್ಟ ಈ ಜ್ಞಾನ ಮಾರ್ಗ ಪಂಥ. ಯಥಾಸಾ ಪದ್ಯಾಂ ದುರ್ಗಮನೀಯ ತಥಾ ದುರ್ಗಂ ದುಸ್ಸಮಾಪಾದ್ಯಂ ಇತ್ಯೇತದ್ ಜ್ಞಾನಂ ದುಸ್ಸಮಾಪ ಸಂಪಾದ್ಯಂ, ಜ್ಞಾನಂ ದುಸ್ಸಂಪಾದ್ಯಂ. ಬಹಳ ಕಷ್ಟ ದುಶಬ್ದ ಕಷ್ಟ ಅನ್ನುವ ಅರ್ಥವನ್ನಷ್ಟೇ ತೋರಿಸ್ತದೆ. ದುಸ್ಸಂಪಾದ್ಯಂ ಇತ್ಯೇತದ್ ತಥಾ ಪಂಥಾನಂ ತತ್ ತಮ್ಮ ಜ್ಞಾನಲಕ್ಷಣ ಮಾರ್ಗಂ ಕವಯ ಮೇಧಾವಿನಃ ವದಂತಿ. ಈ ಪ್ರಕಾರವಾಗಿ ಮೇಧಾವಿಗಳು, ಜ್ಞಾನಿಗಳು, ಮುನಿಗಳು, ಕವಯ ಪಂಡಿತರು ಈ ಜ್ಞಾನ ಲಕ್ಷಣ ಮಾರ್ಗಂ, ಈ ಜ್ಞಾನ ಮಾರ್ಗ ಅನ್ನುವಂಥದ್ದು ಎಷ್ಟು ಕಷ್ಟ ಇದೆ ಅನ್ನೋದನ್ನು ಹೇಳ್ತಾರೆ. ಜ್ಞೇಯಸ್ಯ, ಜ್ಞೇಯಸ್ಯ ಅಂದ್ರೇನು? ತಿಳಿಯಬೇಕಾದ ವಿಷಯ, ತಿಳಿಯಬೇಕಾದ ವಸ್ತು. ಜ್ಞೇಯಸ್ಯ ಯಾಕದು ಕಷ್ಟ ಅಂದರೆ ಜ್ಞೇಯಸ್ಯ ಅತಿಸೂಕ್ಷ್ಮತ್ವಾದ, ತಿಳಿದುಕೊಳ್ಳಬೇಕಾದ ವಿಷಯವು ಅತ್ಯಂತ ಸೂಕ್ಷ್ಮವಾಗಿದೆ. ತದ್ವಿಷಯಸ್ಯ ಜ್ಞಾನ ಮಾರ್ಗಸ್ಯ, ಇಂತಹ ಆ ವಿಷಯವನ್ನು ಹೊಂದಲಿಕ್ಕಾಗಿ ಯಾವ ಜ್ಞಾನ ಮಾರ್ಗ ಅನ್ನುವಂಥದ್ದು ಅವಶ್ಯಕವಾಗಿದೆಯೋ, ದುಸ್ಸಂಪಾದ್ಯಂ ದುಃಖೇನ ಸಂಪಾದ್ಯಂ ದುಸ್ಸಂಪಾದ್ಯಂ ಅತ್ಯಂತ ಕಷ್ಟದಿಂದ ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದ್ದರಿಂದಾಗಿ ವದಂತಿ ಇತಿ ಅಭಿಪ್ರಾಯ. ಜ್ಞಾನಿಗಳು, ತಿಳಿದವರು, ವಿವೇಕಿಗಳು ಈ ಪ್ರಕಾರವಾಗಿ ಅದರ ಬಗ್ಗೆ ಹೇಳುತ್ತಾರೆ ಅನ್ನುವಂಥದ್ದು ಇದು ತಾತ್ಪರ್ಯ. ಭಾಷ್ಯ 106 ಮುಂದುವರ್ಸುವಂತೆ ಎಷ್ಟು ಸೂಕ್ಷ್ಮ, ಯಾಕೆ ನೀವು ಸೂಕ್ಷ್ಮ ಅಂತೀರ ಅನ್ನೋದಕ್ಕೆ ಒಂದು ಚಿಕ್ಕದಾದ ಅನಾಲಿಸಿಸನ್ನು ಕೊಡ್ತಾರೆ, ಒಂದು ಚಿಂತನೆಯನ್ನು ಕೊಡ್ತಾರೆ. ಬಹಳ ಸುಂದರವಾಗಿದೆ ಚಿಂತನೆ. ತತ್ಕಥಂ ಅತಿಸೂಕ್ಷ್ಮತ್ವಂ ಜ್ಞೇಯಸ್ಯ ಇತಿ ಉಚ್ಯತೆ. ತದ್ಜ್ಞೇಯ ಆ ಜ್ಞೇಯವು, ತದ್ಜ್ಞೇಯಸ್ಯ ಆ ಜ್ಞೇಯದ ಅತಿಸೂಕ್ಷ್ಮತ್ವಂ ಕಥ. ಜ್ಞೇಯ ಅಂದರೆ ಆತ್ಮ, ಬ್ರಹ್ಮ, ಆತ್ಮಜ್ಞಾನ. ಆತ್ಮಜ್ಞಾನ ಎನ್ನುವ ವಿಷಯದ ಸೂಕ್ಷ್ಮತ್ವ ಅನ್ನುವಂಥದ್ದು ಹೇಗೆ? ಅತಿಸೂಕ್ಷ್ಮತ್ವಂ ಅತ್ಯಂತಿಕ ಸೂಕ್ಷ್ಮವಾಗಿದೆ ಅನ್ನುವುದು ಹೇಗೆ? ಯಾಕೆ ಒಂದು ವಸ್ತು ಆಗಿರಬಾರ್ದು? ನಮಗೆ ಇದೆ ಲಾಜಿಕ್ ಗೊತ್ತಾಗಿದೆ. ಒಂದು ವಸ್ತು ರೂಪದಲ್ಲಿ ಇದ್ದದ್ದೇ ಆದರೆ ಅದಕ್ಕೆ ಕಾಲಮಿತಿ, ದೇಶಮಿತಿ, ವಸ್ತು ಮಿತಿ ಬರ್ತದೆ, ಪರಿಮಿತಿ ಒಳಪಡ್ತದೆ, ಎಟ್ಸೆಟ್ರಾ ಎಟ್ಸೆಟ್ರಾ, ನಮಗೆ ಗೊತ್ತು ಇತ್ಯಾದಿ. ಆದರೂ ಕೂಡ ಇವರಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಸೂಕ್ಷ್ಮ ಅಂದರೆ ಏನು, ಹೇಗೆ ಅದು ಅಷ್ಟು ಸೂಕ್ಷ್ಮ? ಬಹಳ ಸುಂದರವಾಗಿ ಅನ್ನಿಸ್ಕೊಡ್ತಾರೆ. ಸ್ಥೂಲ ತಾವದಿಯಂ ಶಬ್ದ ಸ್ಪರ್ಶ ರೂಪರಸ ಗಂಧ ಉಪಚಿತ ಸರ್ವೇಂದ್ರಿಯ ವಿಷಯ ಭೂತಾ ತಥಾ ಶರೀರಂ. ಮೇದಿನಿ, ಮೇದಿನಿ ಭೂಮಾತಾ, ಭೂಮಿ. ಇದು ಸರ್ವ ಇಂದ್ರಿಯ ವಿಷಯ ಭೂತ. ಎಲ್ಲ ಇಂದ್ರಿಯಗಳಿಗೂ ಲಭ್ಯವಾಗಿರುವಂತಹ ಪಂಚಮಹಾಭೂತಗಳಲ್ಲಿ ಒಂದು. ಹುಣಸೆ ಮರದ ಭೂತ ಅಲ್ಲ ಇದು, ಪಂಚಮಹಾಭೂತಗಳಲ್ಲಿ ಒಂದು. ಪಂಚಮಹಾಭೂತಗಳು ಯಾವು ಅಂತ ನಾನು ಕೇಳಬೇಕಾಗಿದೇನು? ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿ. ಈ ಐದರಲ್ಲಿ ಅತಿ ಸ್ಥೂಲವಾದದ್ದು ಪೃಥ್ವಿ. ಈ ಐದರಲ್ಲಿ ಅತಿ ಸೂಕ್ಷ್ಮವಾದದ್ದು ಆಕಾಶ. ಈ ಸ್ಥೂಲ, ಈ ಸೂಕ್ಷ್ಮ, ಈ ತಾರತಮ್ಯವನ್ನು ಯಾವ ಲೆಕ್ಕದಲ್ಲಿ ನಾವು ಪರಿಗಣಿಸಬೇಕು ಅದನ್ನು ಅವ್ರು ಹೇಳ್ತಾರೆ. ತಾವದಿಯಂ ಮೇದಿನಿ ಸುಸ್ಥೂಲ, ಇದು ಅತ್ಯಂತ ಸ್ಥೂಲವಾಗಿದೆ ಪೃಥ್ವಿ. ಏಕೆ ಎಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಉಪಚಿತ ಸರ್ವೇಂದ್ರಿಯ ವಿಷಯ ಭೂತ. ಎಲ್ಲ ಇಂದ್ರಿಯಗಳಿಗೂ ಕೂಡ ಇದು ವಿಷಯವಾಗಿದೆ. ಮಣ್ಣು, ಪೃಥ್ವಿ, ಇವು ಎಲ್ಲ ಇಂದ್ರಿಯಗಳಿಗೂ ವಿಷಯ. ಕಣ್ಣಿಗೆ ವಸ್ತು ವಿಷಯವಾಗಿದ್ದರೆ ಶ್ರವಣೇಂದ್ರಿಯಕ್ಕೆ ಶಬ್ದವು ವಿಷಯವಾಗಿದೆ. ಇಲ್ಲಿ ಹೂವಿದೆ, ಈ ಕೆಂಪು ಹೂವು ಕಣ್ಣಿಗೆ ವಿಷಯವಾಗಿದ್ದರೆ ಈ ಕೆಂಪು ಹೂವಿಗೆ ಶಬ್ದ ಇಲ್ಲ. ಈ ಕೆಂಪು ಹೂವಿಗೆ ಶಬ್ದವೂ ಇದ್ದದ್ದೇ ಆದರೆ ಶ್ರವಣೇಂದ್ರಿಯಕ್ಕೆ ವಿಷಯವಾಗ್ತದೆ. ಎರಡಕ್ಕೂ ವಿಷಯವಾಗ್ತದೆ, ಕಣ್ಣಿಗೂ ವಿಷಯವಾಗ್ತದೆ, ಶ್ರವಣೇಂದ್ರಿಯಕ್ಕೂ ವಿಷಯವಾಗ್ತದೆ. ಸ್ಪರ್ಶ ಇದೆ, ಇದು ಜೀವಂತ ಹೂವು, ಕೃತ್ರಿಮ ಹೂವಲ್ಲ. ಹೇಗೆ ಗುರುತಿಸಿದ್ರಿ? ಸ್ಪರ್ಶದಿಂದ, ವಾಸನೆಯಿಂದ. ಚೈನಾದೊಳಗೆ ಹೂಗಳು ಸಿಗ್ತಾವ ನಿಮಗೆ ಮಾರಲಿಕ್ಕೆ, ಯು ಕೆನಾಟ್ ಬಿಲೀವ್ ಇಟ್. 15 ದಿವಸ, 20 ದಿವಸ, 1 ತಿಂಗಳು ಕೂಡ ಅವು ಏನೂ ಆಗೋದು ನಮಗೆ ಇರುತ್ತೆ. ಲೈವ್ ಇದ್ದಂಗೆ ಇರುತ್ತೆ, ಆದ್ರೆ ಎಲ್ಲವೂ ಕೃತ್ರಿಮ. ಚೈನಾದಂತಹ ಕೃತ್ರಿಮವಾದ ಕೃತ್ರಿಮ ಉತ್ಪಾದನೆಯ ಮತ್ತೊಂದು ರಾಷ್ಟ್ರ ಇಲ್ಲ. ಸ್ಫಟಿಕ, ಸ್ಫಟಿಕ ಟೆಸ್ಟ್ ಮಾಡಿದೆ. ಇದು ಒರಿಜಿನಲ್ ಸ್ಫಟಿಕ ಹೌದು ಅಲ್ಲೋ? ಇದು ಕೃತ್ರಿಮವೋ ಇದು ಮೂಲಭೂತವಾದದ್ದೋ? ಪರೀಕ್ಷೆ ಹೇಗೆ ಮಾಡಿ? ಪರೀಕ್ಷೆ ಒಂದಕ್ಕೊಂದು ತಿಕ್ತಾರೆ ಕತ್ತಲಿಯೊಳಗೆ, ಛಟ್ ಛಟ್ ಅನ್ಸಿತ್ತು ಬೆಂಕಿ. ಹಾ, ಒರಿಜಿನಲ್. ಒಂದು 4-5 ವರ್ಷ ನಾವು ಅದೇ ಭ್ರಮದೊಳಗೆ ಇದ್ವಿ. ಕೊನೆ ಒಂದು ದಿವಸ ಮಾರ್ಕೆಟ್ನೊಳಗೆ ಏನಾಯಿತು, ಒಬ್ಬರು ಸಮಾಚಾರ ತಂದು, ತಗೋಬೇಡ, ನಾವು ದೊಡ್ಡ ಶಿವಲಿಂಗ ತಗೊಳಕ್ಕೆ ಹೋಗಿದ್ವಿ, 2 ಲಕ್ಷ, 3 ಲಕ್ಷ, 4 ಲಕ್ಷ ಹೇಳಿದ್ರು. ಈಗೇನು ಸೋಮೇಶ್ವರನ ಇಟ್ಟಿದ್ದೀವಿ, ಅಲ್ಲಿ ಸ್ಫಟಿಕಲಿಂಗ ಇಡಬೇಕು ಅಂತ ನಮಗೆ ಅವ್ರಿಗೆ ಭಾರಿ ಉತ್ಸಾಹ ಆಯಿತು. ಸ್ಫಟಿಕಲಿಂಗ 4 ವರ್ಷದಿಂದ ತಗೊಳ್ರಿ, ವ್ಯವಹಾರ ಮಾಡಲಿಕ್ಕೆ ಮತ್ತೆ ಒಬ್ಬರೇ ಹೋಗಬಾರ್ದಲ್ಲ, 2-3 ಮಂದಿ ಹೋದ್ವಿ. ಆವಾಗ ನಮ್ಮ ಸಮಾಚಾರ ಬಂತು, ಗ್ಲಾಸ್ ಮೇಲೆ ಒಂದು ಥರದ ಕೆಮಿಕಲ್ ಹಾಕಿಬಿಟ್ಟು ನಿಮಗೆ ಗೊತ್ತಾಗೋದಿಲ್ಲ, ಅದನ್ನು ಮಾರ್ಕೆಟಿಗೆ ತಂದುಬಿಡ್ತಾರೆ. ಗ್ಲಾಸ್ ಶಿವಲಿಂಗ ಹಿಂಗೆ ಮಾಡಿದ್ರೆ ಬೆಂಕಿ ಇರುತ್ತೆ, ಗ್ಲಾಸ್ ಶಿವಲಿಂಗಕ್ಕೆ ಬೆಂಕಿ ಇಳೋಂಗಿಲ್ಲ, ಅದು ಬೆಂಕಿ ಇಳ್ಬೋದು. ಯಾಕೆ ಹೇಳ್ತದೆ? ಅದ್ರ ಮೇಲೆ ಒಂದು ಕೆಮಿಕಲ್ ಹಾಕಿರ್ತಾರೆ ಈ ಚೈನಾದವರು. ಸೊ ಚೈನಾ ಕೂಡ ಶಿವಲಿಂಗ ಕೂಡ ಚೈನಾದಲ್ಲಿ ಸಿಗ್ತದೆ. ಆದರೆ ಕೃತ್ರಿಮ, ಕೃತ್ರಿಮ ಹೂವು. ಠೀಕ ಠೀಕ, ಕಣ್ಣಿಗೆ ಕಾಣಿಸ್ತದೋ ಇಲ್ಲೋ ಅದೇ ಹೂವು, ವಾಸನೆಗೆ ಲಭ್ಯ ಅದನೋ ಇಲ್ಲೋ ಅದೇ ಹೂವು, ಸ್ಪರ್ಶಕ್ಕೆ ಲಭ್ಯ ಇದೆಯಿಲ್ಲೋ. ಈಗ ವಿಚಾರ ಮಾಡಿ ನೋಡಿ, ಪೃಥ್ವಿ ಎಲ್ಲ ಇಂದ್ರಿಯಗೂ ಲಭ್ಯ ಇದೆಯೋ ಇಲ್ಲೋ? ವಿದ್ಯಾರಣ್ಯ ಉವಾಚ, ಪುತ್ರ ಪಂಚದಶ್ಯಾಂ ಗ್ರಂಥೆ, ಪಂಚದಶಿ ಗ್ರಂಥವಾಗಿ ಏನು ಹೇಳ್ತಾರೆ, ಪೃಥ್ವಿಗೆ ಶಬ್ದ ಇದೆ ಅಂತ ಹೇಳ್ತಾರೆ. ಪೃಥ್ವಿ ಶಬ್ದ ಏನು? ಗಡ ಗಡ ಗಡ ಗಡ ಗಡ ಗಡ. ಯಾವಾಗ? ಭೂಕಂಪಾದಾಗ. ಪೃಥ್ವಿಯ ಶಬ್ದ ಏನು? ಗಡ ಗಡ. ಪೃಥ್ವಿಗೆ ಶಬ್ದ ಇದೆ. ಪೃಥ್ವಿಗೆ ಸ್ಪರ್ಶ ಇದೆಯೋ ಇಲ್ಲ? ಸ್ಪರ್ಶ ಇದೆ. ಪೃಥ್ವಿ ಕಣ್ಣಿಗೆ ಕಾಣಿಸ್ತದೋ ಇಲ್ಲ? ರೂಪ ಇದೆ. ಆಯ್ತು ಅಲ್ಲ. ಪೃಥ್ವಿಯಲ್ಲಿ ರಸಗಳಿವೆಯೋ ಇಲ್ಲ? ಲವಣಗಳು, ಲವಣಗಳ ಬಲ ಪೃಥ್ವಿಯ ಒಂದು ಫೇಮಸ್ ಲವಣ ಯಾವುದದು? ಉಪ್ಪು. ಸೈಂಧ ಲವಣ ಉಪ್ಪು, ಸೈಂಧ ಲವಣ ಹೌದಲ್ಲ, ಸೈಂಧ ಲವಣ ನ್ಯಾಚುರಲ್ ಉಪ್ಪು. ಎಲ್ಲಿ? ನೀರಾಗಲ್ಲ, ಭೂಮಿಯ ಸಿಗುತ್ತದೆ ಮಾರ್ಕೆಟ್ನಲ್ಲಿ ಸೈಂಧ ಲವಣ. ಅತ್ಯಂತ ಪಚನಕ್ಕೆ ಅತ್ಯಂತ ಉಪಯುಕ್ತವಾದಂಥ, ಇಟ್ಕೊಂಡಿರ್ತೀವಿ ಯಾವಾಗಲೂ ನಂತರ. ಆಯುರ್ವೇದ ಔಷಧಗಳು ಇಷ್ಟು ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡ್ತವೆ. ಅಮೋಘ ಸೈಂಧದ ರಸ, ಗಂಧ ಅದನ್ನೂ ಇಲ್ಲ. ಕುಡಿ, ಕುಡಿ ವಾಸನೆ. ಇನ್ಫ್ಯಾಕ್ಟ್ ನಾನು ಮೊಟ್ಟ ಮೊದಲನೇ ಸಲ ಮಲಗುಂದಿಗೆ ಬಂದಾಗ ಹನುಮಂತರಾಯರು ಅಂತಿದ್ರು, ಅವ್ರ ಮನೆಯಲ್ಲಿ ಮಧ್ಯಾಹ್ನ ಪ್ರಸಾದ ಇತ್ತು. ಪ್ರಸಾದಕ್ಕೆ ಹೋಗೋ ಪೂರ್ವದಲ್ಲಿ ನಾವೆಲ್ಲ ನಿಂತುಕೊಂಡಿದ್ವಿ ಅಲ್ಲಿ. ಸಮಯ ಇನ್ನು 10 ನಿಮಿಷಕ್ಕೆ ಮಳೆ ಬರ್ತದೆ, ಬಂದ್ಬಿಡಿ ಒಳಗಡೆ ಅಂತ. ಇನ್ನು 10 ನಿಮಿಷಕ್ಕೆ ಮಳೆ ಬರೋದು 10:40, ಇನ್ನು ಅರ್ಧ ಗಂಟೆಗೆ ಮಳೆ ಬರ್ತದೆ, ಮನೆಯೊಳಗೆ ಬಂದ್ಬಿಡಿ. ಹೇಗೆ ಗೊತ್ತಾಯ್ತು ನಿಮಗೆ? ಆ ಮಳೆ ಬರೋಕ್ಕಿಂತ ಅರ್ಧ ಗಂಟೆ ಮುಂಚೆ ಒಂದು ಹುಡಿ ವಾಸನೆ ಬರುತ್ತೆ. ಆ ವಾಸನೆ ಮೇಲೆ ಗ್ರಾಮೀಣ ಭಾಗದಲ್ಲಿ ಮಳೆಯನ್ನು ಗುರುತಿಸ್ತಾರೆ. ಯಾವಾಗ ಬರ್ತದೆ, ಎಷ್ಟು ಗಂಟೆಗೆ ಬರ್ತದೆ, ಬರೀ ವಾಸನೆ ಮೇಲೆ ಗುರುತಿಸ್ತಾರೆ. ಇದಕ್ಕೆ ವಾಸನೆ ಇದೆ, ಆ ವಾಸನೆಯೇ ಇಲ್ಲಿ ಬರ್ತದೆ, ಆ ವಾಸನೆಯೇ ಸಂಪಿಗೆಯಲ್ಲಿ ಬರ್ತದೆ, ಆ ವಾಸನೆಯಿಂದಾಗಿಯೇ ಮಲ್ಲಿಗೆ ವಾಸನೆ ಆಗ್ತದೆ. ಇವಷ್ಟು ವಾಸನೆ. ವೆರಿ ಗುಡ್. ಏನಾಯಿತು? 5 ವಿಷಯಗಳನ್ನು ನಾವು ಪೃಥ್ವಿಯಲ್ಲಿ ಕಾಣ್ತೀವಿ, ಹೌದು. ಆದ್ದರಿಂದ ಮೇದಿನಿ ಪೃಥ್ವಿ ಸ್ಥೂಲ, ಎಲ್ಲ ಭೂತಗಳಲ್ಲಿ ಪೃಥ್ವಿ ಅತಿ ಸ್ಥೂಲ ನೋಡೋಣ. ಅದಕ್ಕೆ ಸ್ವಲ್ಪ ಕೆಳಗೆ ಬರೋಣ. ಯಾವುದು ಕೆಳಗೆ ಬಂದರೆ? ನೀರು, ಹೌದು. ನೀರು, ನೀರಿನಲ್ಲಿ ಎಷ್ಟು ಗುಣ ಇವೆ ನೋಡಿ ಸರ್? ನೀರಿನಲ್ಲಿ 5 ಇಲ್ಲ, ನೀರಿನಲ್ಲಿ 5 ಇಲ್ಲ, 6 ಅಲ್ಲ, 4, ಒಂದು ಕಡಿಮೆ. ಏನು ಒಂದು ಕಡಿಮೆ? ಏನು ಒಂದು ಕಡಿಮೆ? ಗಂಧ ಇಲ್ಲ. ಯಾವುದು ಹೆಚ್ಚು ಗುಣವನ್ನು ಹೊಂದಿರುತ್ತದೆಯೋ ಅದು ಸ್ಥೂಲ, ಯಾವುದು ಕಡಿಮೆ ಗುಣವನ್ನು ಹೊಂದಿರುತ್ತದೆ ಅದು ಸೂಕ್ಷ್ಮ. ಸ್ಥೂಲ ಸೂಕ್ಷ್ಮ ಹೇಗೆ ಗುರುತಿಸ್ತೀರಿ ನೀವು? ಗುಣ ಯಾವುದಕ್ಕೆ ಕಡಿಮೆ ಇದೆಯೋ ಅದು ಸೂಕ್ಷ್ಮ. ಬನ್ನಿ ಈಗ ನಾವು ಅಗ್ನಿಗೆ ಬರೋಣ. ಅಗ್ನಿಗೆ ಬಂದರೆ ಅಗ್ನಿಗೆ ಶಬ್ದದನೋ ಇಲ್ಲೋ? ಜುಳು ಜು. ಅಗ್ನಿಗೆ ಬುರು ಬುರು ಬುರು ಬುರು ಶಬ್ದ ಅಲ್ಲ. HP ಗ್ಯಾಸ್ ಉಪಯೋಗ ಮಾಡಿ ರೂಢಿ ನಮಗೆ, ನಮಗೆ ಅದೇ ಗೊತ್ತಾಗೋದು. ಈ ಗ್ರಾಮೀಣ ಭಾಗದ ಸೌದೆ ಹಾಕಿ ರೊಟ್ಟಿ ಮಾಡ್ತಾರೆ, ಆವಾಗ ಹೆಂಗೆ ಶಬ್ದ ಮಾಡ್ತದೆ ಶಬ್ದ? ಅಗ್ನಿಯ ಶಬ್ದ ಬುರು ಬುರು ಬುರು ಬುರು, ಹೌದಾ? ಅಗ್ನಿಗೆ ಸ್ಪರ್ಶ ಅದನ್ನೋ ಇಲ್ಲೋ? ನೋ ಡೌಟ್. ಆಮೇಲೆ ರೂಪ ಅದನ್ನೋ ಇಲ್ಲೋ? ರೂಪ. ನೀರಿಗೆ ನೋಡಿ ಶಬ್ದ ಇದೆ, ಜುಳು ಜುಳು ಜುಳು ಜುಳು, ಸ್ಪರ್ಶ ಇದೆ, ತಂಪಾಗಿದೆ, ಹೌದಾ? ರೂಪ ಇದೆ, ರಸ ಇದೆ. ಏ ಎಷ್ಟು ಉಪ್ಪದ್ರಿ ನಿಮ್ಮ ಮನೆ ನೀರು, ರಸ ಇದೆ. ಆದ್ರೆ ಏನಿಲ್ಲ, ಗಂಧ ಇಲ್ಲ. ಇಲ್ಲಿ ಅಗ್ನಿಗೆ ಗಂಧನೂ ಇಲ್ಲ ಮತ್ತೆ ರುಚಿನೂ ಇಲ್ಲ. ಇನ್ನೆಯಿಂದ ಬನ್ನಿ, ಯಾವುದೋ ಇನ್ನೆಯಿಂದ ಬಂದರೆ ವಾಯು. ವಾಯುವಿಗೆ ಶಬ್ದ ಅದನೋ ಇಲ್ಲ, ವಾಯುವಿಗೆ ಶಬ್ದ ಸುಯ್ಯ, ವಾಯು ಶಬ್ದ ಸುಯ್ಯ. ಸ್ಪರ್ಶ ಅದನೋ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ. ಇನ್ನು ಆಕಾಶಕ್ಕೆ ಬರೋಣ, ಆಕಾಶಕ್ಕೆ ಬರೋಣ. ಶಬ್ದ ಇದೆ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ. ಆದ್ದರಿಂದ ಪಂಚಮಹಾಭೂತಗಳಲ್ಲಿ ಅತ್ಯಂತ ಸೂಕ್ಷ್ಮವಾದದ್ದು ಯಾವುದು? ಸಿದ್ಧವಾಯಿತು ನೋಡ್ರಿ, ಆಕಾಶ, ಹೌದು. ತತ್ರ ಏಕ ಏಕೈಕ ಗುಣ ಅಪಕರ್ಷೇಣ ಮುಂದೆ ಹೇಳಿದ್ದಾರೆ, ಅದನ್ನು ನೋಡೋಣಂತೆ. ತಥಾ ಶರೀರಂ ತತ್ರ ಏಕೈಕ ಗುಣ ಅಪಕರ್ಷೇಣ ಗಂಧಾದೀನಾಂ ಸೂಕ್ಷ್ಮತ್ವ ಮಹತ್ವ ವಿಶುದ್ಧತ್ವ ನಿತ್ಯತ್ವಾದಿ ತಾರತಮ್ಯಂ ದೃಷ್ಟಂ ಇರ್ಲೆಷ್ಟು. ತತ್ರ ಏಕೈಕ ಗುಣ ಅಪಕರ್ಷೇಣ, ಈ ಪಂಚಮಹಾಭೂತಗಳಲ್ಲಿ ಒಂದೊಂದು ಗುಣವನ್ನು ನಾವು ಕಡಿಮೆ ಆಗ್ತಾ ಇರುವುದನ್ನು ಕಾಣ್ತೀವಿ. ಅದನ್ನು ನಾನು ಇವರಿಗೆ ನಿಮ್ಗೆ ಹೇಳಿದ್ದು, ಒಂದು ಸಲ ನಾವು ಹೇಳಿದ್ದೀವಿ, ಎಲ್ಲ ಇಂದ್ರಿಯಗಳಿಗೂ ಪೃಥ್ವಿಯು ವಿಷಯವಾಗಿದೆ. ಅಂದಮೇಲೆ ಎಲ್ಲ ಇಂದ್ರಿಯಗೂ ವಿಷಯವಾಗಿದೆ ಅಂದರೆ ಅದು ಸ್ಥೂಲ ಅಂತ. ಆದರೆ ಆಕಾಶವು ಎಲ್ಲ ಇಂದ್ರಿಯಗಳಿಗೂ ವಿಷಯ ಅಲ್ಲ, ಒಂದು ಇಂದ್ರಿಯಕ್ಕೆ ಮಾತ್ರ ವಿಷಯ. ಅದು ಏನು? ಶ್ರವಣೇಂದ್ರಿಯ, ಶಬ್ದ. ಶಬ್ದ ವಿಷಯ ಮಾತ್ರ ಅದಕ್ಕಿದ್ದದ್ದಾಗಿದೆ. ಈಗ ಹೀಗಿದ್ದರಿಂದಾಗಿ ಸೂಕ್ಷ್ಮತ್ವ ಮಹತ್ವ ವಿಶುದ್ಧತ್ವ ನಿತ್ಯತ್ವಾದಿ ತಾರತಮ್ಯಂ ದೃಷ್ಟಂ, ಅವು ನಾಲ್ಕು ಬರ್ತಾವೆ ನೋಡಿ. ಈಗ ಒಂದಕ್ಕೆ ಒಂದಕ್ಕೆ ಒಂದು ಸೂಕ್ಷ್ಮವಾಗಿ ನಾವು ಎಲ್ಲಿಗೆ ಬಂದ್ವಿ? ಆಕಾಶಕ್ಕೆ ಬಂದ್ವಿ. ಆಕಾಶ ಎಲ್ಲಕ್ಕಿಂತಲೂ ಸೂಕ್ಷ್ಮತ್ವ ಆಯಿತು. ದೇಶತಃ ಆಕಾಶ ಮಹತ್ವ ಅನಂತವಾಗಿದೆ, ಹೌದು. ವಿಶುದ್ಧತ್ವ ಅನ್ಕಂಟಾಮಿನೇಟೆಡ್, ಅದು ಎಂದೂ ಅದು ಅಶುದ್ಧಿ ಆಗೋದಿಲ್ಲ. ನಿತ್ಯ ಶುದ್ಧ ಆಕಾಶ, ನಿತ್ಯ ಶುದ್ಧ. ಯಾಕೆ? ವ್ಯಾವಹಾರಿಕವಾಗಿ ಒಂದು ಉದಾಹರಣೆ ಕೊಡಿ, ಅದು ಯಾಕೆ ಕಂಟ್ಯಾಮಿನೇಟ್ ಆಗೋದಿಲ್ಲ, ಅದು ಯಾಕೆ ಅಶುದ್ಧಿ ಆಗೋದಿಲ್ಲ? ನೋಡಿ, ನಮಗೆ ಎಲ್ಲ ಶುದ್ಧೀಕರಣದ ಮೆಥಡ್ಗಳು ಗೊತ್ತಿವೆ. ನೀರು ಶುದ್ಧೀಕರಣ, ಮಣ್ಣು ಶುದ್ಧೀಕರಣ, ಗಾಳಿ ಶುದ್ಧೀಕರಣ. ಆದರೆ ಆಕಾಶ ಶುದ್ಧೀಕರಣ ಅಂತ ಯಾರು ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಅದು ಯಾವತ್ತು, ಯಾಕೆ ಯಾವತ್ತು ಶುದ್ಧ? ಅದು ಅಲಿಪ್ತ, ಯಾವುದು ಅಂಟೋದಿಲ್ಲ ಅದಕ್ಕೆ. ಸೂಕ್ಷ್ಮಕ್ಕಿಂತ ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಯಾವುದು ಅಂತ ನೀವು ಹೋದಷ್ಟು ನಿಮಗೆ ಅದರ ಶುದ್ಧತ್ವ, ಅದರ ಮಹತ್ವ, ಅದರ ವಿಶಾಲತ್ವ, ಅದರ ನಿತ್ಯತ್ವ. ಅದಕ್ಕೆ ನೋಡ, ನಾವು ಏನಂತೀವಿ, ಆಕಾಶವನ್ನು ಅನಂತ ಅಂತ ಬರೀ ದೇಶದಿಂದ ಅಷ್ಟೇ ಕರೆಯೋದಿಲ್ಲ. ಅದು ಯಾವತ್ತಿಗೂ ಇದ್ದದ್ದು ಅಂತ ಹೇಳ್ತೀವಿ. ಆ್ಯಕ್ಚುಲಿ ಯಾವತ್ತಿಗೂ ಇದ್ದದ್ದಲ್ಲ, ಅದು ಸೃಷ್ಟಿಯ ಪೂರ್ವದಲ್ಲಿ ಆಕಾಶವು ಇದ್ದಿದ್ದಿಲ್ಲ, ಪ್ರಳಯ ಅನಂತರ ಆಕಾಶವು ಇರೋದಿಲ್ಲ. ಕಲ್ಪ ಅನಂತರ, ಒಂದು ಕಲ್ಪ ಮುಗೀತು ಅಂದರೆ ಆಕಾಶ ಇರೋದಿಲ್ಲ. ಮತ್ತೆ ಕಲ್ಪನೆ ಹೋಯ್ತು, ಕಲ್ಪ ಹೋಯ್ತು ಅಂದ್ರೆ ಎಲ್ಲ ಹೋಯ್ತು ಅಂತಾನೆ ಅರ್ಥ. ಮತ್ತು ಮುಂದೆ ಹೊಸ ಕಲ್ಪ, ಹೊಸ ಬ್ರಹ್ಮ, ಹೊಸ ಸೃಷ್ಟಿಕರ್ತ, ಹೊಸದಾದಂಥ ಸೃಷ್ಟಿ. ಮನುಷ್ಯ ಇರ್ತಾನೋ ಇಲ್ಲೋ ಗೊತ್ತಿಲ್ಲ, ಅದು ಅವನ ಬ್ಲೂ ಪ್ರಿಂಟ್. ಅದು ಯಾರ ಬ್ಲೂ ಪ್ರಿಂಟ್? ಅದು ಆ ಹೊಸ ಕಲ್ಪ ಬ್ರಹ್ಮ ಇದ್ದಾನಲ್ಲ, ಕಲ್ಪ ಬ್ರಹ್ಮನ ಬ್ಲೂ ಪ್ರಿಂಟ್. ಅವ ನೀರು ನೀರಂತೀವೋ ಇಲ್ಲೋ ಗೊತ್ತಿಲ್ಲ, ಆಕಾಶ ಅನ್ನೋದು ಇರ್ತದೋ ಇಲ್ಲೋ ಗೊತ್ತಿಲ್ಲ, ಆಕಾಶಕ್ಕೆ ಆಕಾಶ ಅನ್ನೋದ್ ಕರಿತೀವೋ ವಿನ್ಯಾಸ ಕರಿತೀವೋ ಗೊತ್ತಿಲ್ಲ, ಮನುಷ್ಯ ಇರ್ತಾನೋ ಇಲ್ಲೋ ಗೊತ್ತಿಲ್ಲ, ಮನುಷ್ಯನು ಇಷ್ಟೇ ಅಂಗಾಂಗಗಳಿಂದ ಇರ್ತಾನೋ ಇನ್ನು ಬೇರೆ ಇನ್ನು ಎಕ್ಸ್ಟ್ರಾ ಅಂಗಾಂಗಗಳಿರ್ತಾನೆ. ಯಾಕಂದ್ರೆ ಬ್ಲೂ ಮೊದಲನೇ ಬ್ಲೂ ಪ್ರಿಂಟ್ನಲ್ಲಿ ಅನುಭವ. ಇವು ಆರ್ಕಿಟೆಕ್ಚರ್ಸ್ ಒಂದು ಮನೆ ಕಟ್ಟಿದ್ರು ಅಂತ ತಿಳ್ಕೋ, ಈ ಮನೆ ಕಟ್ಟಿದ ಮೇಲೆ ಇದೇ ಮನೆ ಅಲ್ಲಿ ಕಟ್ಟಿರುತ್ತೆ ಹೇಳಿದ್ರೆ ಕಟ್ಟಿದ್ಲು ಅದ್ರ ಬದಲಾವಣೆ ಮಾಡ್ತಾರೆ. ಹೇಳಿ ಯಾಕೆ ಬದಲಾವಣೆ ಮಾಡ್ತಾರೆ? ಇದರ ನ್ಯೂನ್ಯತೆ ಕಂಡು ಬಂದಿರುತ್ತವೆ. ಹಾ, ಹಿಂಗೆ ಕಿಟಕಿ ಇಟ್ಟರೆ ಗಾಳಿ ಬೀಸೋದಿಲ್ಲ, ಆದ್ದರಿಂದ ಇದು ಕಿಟಕಿ ಸ್ವಲ್ಪ ಚೇಂಜ್ ಮಾಡೋಣ. ಹಿಂಗೆ ಇದ್ದದ್ದಾದರೆ ಸ್ವಲ್ಪ ಹಾದು ಹೋದಂಗೆ ಆಗ್ತದೆ, ಹಾಯ್ಕೊಂಡು ಹಾಯ್ಕೊಂಡು ಹೋದಂಗೆ ಆಗ್ತದೆ, ಅದನ್ನು ಬದಲಿಸಿ ಅಲ್ಲದೆ ಅದನ್ನು ಮೊದಲಿನ ಬ್ಲೂ ಪ್ರಿಂಟಿಗಿಂತ ಈ ಹೊಸ ಬ್ಲೂ ಪ್ರಿಂಟ್ನಲ್ಲಿ ಸ್ವಲ್ಪ ಬದಲಾವಣೆ ಆಗುವ ಸಹಜತೆ ಹೇಗೋ ಹಾಗೆ ಆ ಮೊದಲಿನ ಕಲ್ಪ ಬ್ರಹ್ಮನಿಂದ ಹೊಸ ಕಲ್ಪ ಬ್ರಹ್ಮನ ಹೊಸ ಸೃಷ್ಟಿಯನ್ನು ಮಾಡುವಾಗ ಬದಲಾವಣೆ ಆಗ್ಬೋದು. ಅದನ್ನು ನಾವು ಈಗ ಇವತ್ತಿನ ಈ ಕಾಲಮಾನವನ್ನು ಅನುಸರಿಸಿಕೊಂಡು ಹೇಳಲಿಕ್ಕೆ ಆಗೋದಿಲ್ಲ. ಆಕಾಶದ ಅನಂತತೆ, ಆಕಾಶದ ನಿತ್ಯತ್ವ ಅದು ಹೇಗೆ ಅಂದರೆ ಪರಿನಿಯಲ್ ಅಂತ. ಹೇಗೆ ನದಿಯು ಶಾಶ್ವತ ಹೇಗೋ, ಸೂರ್ಯಚಂದ್ರನು ಶಾಶ್ವತ ಹೇಗೋ, ಪೃಥ್ವಿಯು ಶಾಶ್ವತ ಹೇಗೋ, ಹಿಮಾಲಯವು ಶಾಶ್ವತವೂ ಹೇಗೋ ಅಂತ ಅಂತೀವಿ. ಹಿಮಾಲಯ ಶಾಶ್ವತನ? ಹಿಮಾಲಯದ ಕಲ್ಪನೆ ಆದರೂ ಗೊತ್ತಿದೆಯಾ ನಮಗೆ? ಹಿಮಾಲಯದ ಹಿಂದಿರುವ ಜ್ಞಾನ ಏನು ಅಂದರೆ ಅಲ್ಲಿ ದೊಡ್ಡ ಸಮುದ್ರ ಇತ್ತು. ಈಗ ಎಲ್ಲಿ ಸಮುದ್ರ ಅದ, ಅಲ್ಲಿ ದೊಡ್ಡ ಪರ್ವತ ಇತ್ತು. ಒಂದು ಒಂದು ಒಂದು ಅಕಸ್ಮಾತ್ ಒಂದು ಕಾಲದಲ್ಲಿ ಸಮುದ್ರ ಇದ್ದ ಜಾಗ ಅದರೊಳಗೆ ಪರ್ವತ ಮೇಲೆ ಬಂದು, ಪರ್ವತ ಇದ್ದ ಜಾಗ ಅದರೊಳಗೆ ಸಮುದ್ರ ಹೋಗಿ. ಹೀಗಾಗಿ ನಿಮಗೆ ಪುರಾವೆಗಳಿವೆ. ನೀವು ಹೋಗಿ ಹಿಮಾಲಯದಲ್ಲಿ ನೀವು ಹುಡುಕಾಡಿದರೆ ನಿಮಗೆ ಬಂಡೆಗಳು, ಬಂಡೆಗಳ ಮಧ್ಯದಲ್ಲಿ ಸಮುದ್ರದ ಮರಳು, ಬಂಡೆಗಳ ಬಂಡೆಗಳ ಮಧ್ಯದಲ್ಲಿ ಸಮುದ್ರದ ಮರಳು. ಆದ ಕಾರಣ ಲ್ಯಾಂಡ್ ಸ್ಲೈಡ್ ಯಾಕಾಗ್ತವೆ ಅಂತಂದರೆ ಮಳೆ ಹಿಮದಲ್ಲಿ ಅಲ್ಲಿರುವಂತಹ ಮರಳು ಕರಗಿ ಕರಗಿ ಕರಗಿ ಆವಾಗ ಬಂಡೆ ಏನಾಗ್ತದೆ ಭಾರಾಗಿ ಅವು ಉರುಳಿಬಿಡ್ತವೆ. ಆ ಬಂಡೆ ಉರುಳಿದಾಗ ಇನ್ನು ಬಂಡೆಗಳನ್ನು ತೊಗೊಂಬರ್ತವೆ, ಮತ್ತೆ ಬಂಡೆಗಳನ್ನು ತೊಗೊಂಬರ್ತವೆ. ಹೀಗಾಗಿ ಎಲ್ಲೋ ಇದ್ದ ಗಂಗಾ ಈ ಕಡೆ ಬಂದ್ಬಿಟ್ಟಾಳೆ. ಏನು ಪೆರಿನಿಯಲ್ಲಪ್ಪ ಇದು, ಇದೇನು ಶಾಶ್ವತ? ನಮ್ಮ ಆಶ್ರಮದ ಎದುರಿಗೆ ಗಂಗಾ, ಗಂಗಾ ಯಾಸೀನ್ ಗಂಗಾ ರೇವಣ್ಣ ಹೌದಲ್ಲ? ನಮ್ಮ ಗಂಗಾ ಆ ಕಡೆಗಿದ್ಲು ಎದುರಿಗಿನ ಗೋಡೆಗೆ. ಈಗ ಎದುರಿನ ಗೋಡೆಗೆ ಏನಿಲ್ಲ, ಈಗ ಈಗ ಬರೀ ಬಂಡೆಗಳ ರಾಶಿ ಇದೆ ಅಲ್ಲಿ. ಗಂಗಾ ಈ ಕಡೆ ನಮ್ಮ ಕಡೆ ಬಂದ್ಬಿಡ್ರಿ, ಪೂರ ನಮ್ಮ ಕಡೆ ಬಂದು ಪೂರ. ಯಾಕೆ ಚೇಂಜ್ ಆದ್ರು? ಚೇಂಜ್ ಆಗ್ತಾಳೆ. ಹಿಮಾಲಯನೂ ಚೇಂಜ್ ಆಗ್ತದೆ. ಬದರಿ ಹಿಂದೆ, ಸಾರಿ, ಕೇದಾರ ಹಿಂದೆ ಒಂದು ದೊಡ್ಡ ಪರ್ವತ ಇತ್ತು. ಕೇದಾರ ಎಕ್ಸಾಕ್ಟ್ಲಿ ಕೇದಾರದ ಹಿಂದೆ ಆ ಪರ್ವತ ಹೋಗ್ಬಿಟ್ಟಿದೆ, ಇಲ್ಲೇ ಇಲ್ಲ. ಅಲ್ಲಿ ಒಂದೇ ಒಂದು ದೊಡ್ಡ ಬಂಡೆ ಉರುಳಿ ಬಂದು ಆ ಕೇದಾರೇಶ್ವರ ಹಿಂದ್ಕೊಂಡು ನಿಂತ್ಕೊಂಡ್ಬಿಟ್ಟಿದೆ. ಅದು ಒಂದು ಅಡಿ ಮುಂದೆ ಉರುಳಿತ್ತು ಅಂತಂದರೆ ಕೇದಾರೇಶ್ವರ ಡಮಾರ್. ಅದು ಎಂಥ ರಕ್ಷಣೆ, ಎಷ್ಟು ಕಾಕತಾಳೀಯವಾಗಿದೆ ನೋಡಿ. ಆ ಪರ್ವತದಲ್ಲಿ ಆ ಬಂಡೆ ಉರುಳಿ ಬಂದಲ್ಲಿ ನಿಂತ್ಕೊಂಡ್ಬಿಟ್ಟು. ಈ ತಾತ್ಪರ್ಯ ಏನು ಅಂತ ನಾನು ಹೇಳೋದು, ಹಿಮಾಲಯವು ಶಾಶ್ವತ, ಬ್ರಾಕೆಟ್ನೊಳಗೆ ಬದಲಾಗದೇ ಇರುವವರೆಗೆ. ಸೂರ್ಯಚಂದ್ರನು ಶಾಶ್ವತ, ಎಲ್ಲಿವರೆಗೆ? ಬದಲಾಗದೇ ಇರುವವರೆಗೆ. ಹೌದು, ಆಕಾಶವು ಅಷ್ಟೇ ಶಾಶ್ವತ, ಬದಲಾಗದೇ ಇರುವವರೆಗೆ. ಹೊಸ ಕಲ್ಪದಲ್ಲಿ ಗೊತ್ತಿಲ್ಲ ಅದು, ಆಕಾಶವೋ ಪಾಕಾಶವೋ ಉಕಾಶವೋ ಗೊತ್ತಿಲ್ಲ, ಏನಾಗ್ತದೆ ಎಂದು ಕರೀತಾರೆ ಗೊತ್ತಿಲ್ಲ ನಮಗೆ. ಈಗ ಸಂಸ್ಕೃತದಲ್ಲಿ ನಾವು ವ್ಯಾಖ್ಯಾನವನ್ನು ಕೊಡ್ತೀವಿ, ಅವಕಾಶತ್ವ ಆಕಾಶ, ಅವಕಾಶ ಅವಕಾಶ ಎಲ್ಲದಕ್ಕೂ ಅವಕಾಶ ಮಾಡಿಕೊಡೋದು ಯಾವುದು, ಅದು ಆಕಾಶ. ಒಂದು ಶಬ್ದದಲ್ಲಿ ಹೇಳಿ ಮುಗಿಸಿಬಿಡ್ತೀವಿ. ಹಿಂಗೆ ಡೆಫಿನೇಷನ್ ಆವಾಗಿರ್ತದೆ ಇಲ್ಲೋ ಗೊತ್ತಿಲ್ಲ. ಈ ವ್ಯಾಕರಣ ಈ ಸಂಸ್ಕೃತ ಆವಾಗಿರ್ತದೆ ಇಲ್ಲೋ ಗೊತ್ತಿಲ್ಲ, ಆದರೆ ಅಲ್ಲಿಯವರೆಗೂ ಆಕಾಶ ನಿತ್ಯಂ. ಅದನ್ನು ಹೇಳ್ತಾರೆ, ಏನಂತ ಹೇಳ್ತಾರೆ, ಆಕಾಶವು ಸೂಕ್ಷ್ಮತ್ವ ಮಹತ್ವ ವಿಶುದ್ಧತ್ವ ನಿತ್ಯತ್ವಾದಿ ತಾರತಮ್ಯಂ ದೃಷ್ಟಂ ಅಬಾಧಿಷು. ಓಕೆ, ಅಬಾಧಿಷು ಯಾವತ್ ಆಕಾಶಂ ಇತಿ. ಎಲ್ಲಿವರೆಗೂ ಆಕಾಶ ಅನ್ನುವಂಥದ್ದು ಇದೆಯೋ ಅಲ್ಲಿವರೆಗೂ ಇವು ಅಬಾಧಿತ, ಇವಕ್ಕೆ ಬಾಧ ಇಲ್ಲ. ಯಾವುದಕ್ಕೆ ಬಾಧ ಇಲ್ಲ? ಸೂಕ್ಷ್ಮತ್ವ ಮಹತ್ವ ವಿಶುದ್ಧತ್ವ ನಿತ್ಯತ್ವಾದಿ ತಾರತಮ್ಯಂ, ಇದಕ್ಕೆ ಬಾಧ ಇಲ್ಲ, ಇದಕ್ಕೆ ಅಡೆತಡೆ ಇಲ್ಲ, ಇದು ಹೀಗೇ ಇರ್ತದೆ. ಮುಂದುವರಿಸ್ತಾರೆ, ತೀ ಗಂಧಾದಯ ಸ್ಥೂಲತ್ವಾದಿ ಕಾರಣ ಶಬ್ದಾಂತಾ ಯತ್ರ ನ ಸಂತಿ ಕಿಮು ತಸ್ಯ ಸೂಕ್ಷ್ಮತ್ವಾದಿ ನಿರತಿಶಯತ್ವಂ ವಕ್ತವ್ಯಂ ಇತ್ತೇತತ್ ದರ್ಶಯತಿ. ಸ್ಥೂಲತ್ವದಿಂದ ಪ್ರಾರಂಭ ಮಾಡಿ ಅಂದ್ರೆ ಏನು, ಗಂಧದಿಂದ ಪ್ರಾರಂಭ ಮಾಡಿ ಒಂದೊಂದನ್ನು ನಾವು ಕಳೀತಾ ಬಂದಾಗ ನೋಡಿದಾಗ ನಮಗೆ ಕಂಡು ಬರುವಂಥದ್ದು ಏನು ಅಂತಂದರೆ, ಗಂಧಾದಯ ಸ್ಥೂಲತ್ವಾದಿ ಕಾರಣ, ಅದಕ್ಕೆ ಇದು ಕಾರಣವಾಗ್ತದೆ, ಇದಕ್ಕೆ ಇನ್ನೊಂದು ಕಾರಣವಾಗ್ತದೆ, ಅದಕ್ಕೆ ಮತ್ತೊಂದು ಕಾರಣವಾಗ್ತದೆ, ಆಕಾಶಕ್ಕೆ ಏನು ಕಾರಣ, ಪೃಥ್ವಿಗೆ ಏನು ಕಾರಣ, ನೀರು. ಪೃಥ್ವಿ ಕಾರ್ಯ, ನೀರು ಕಾರಣ. ನೀರು ಕಾರ್ಯ, ಅಗ್ನಿ ಕಾರಣ. ಅಗ್ನಿ ಕಾರ್ಯ, ವಾಯು ಕಾರಣ. ವಾಯು ಕಾರ್ಯ, ಆಕಾಶ ಕಾರಣ. ಅದಕ್ಕೆ ಹೇಗೆ ಅಂತ ನಂತರ, ಆಕಾಶಾತ್ ವಾಯು, ಆಕಾಶಾತ್ ವಾಯು, ವಾಯು ಅಗ್ನಿ, ಅಗ್ನೇರಾಪ ಅಭ್ಯ ಪೃಥಿವೀ, ಪೃಥಿವ್ಯಾತ್ ಔಷಧಯ, ಎಲ್ಲ ವೃಕ್ಷಗಳು ವನಸ್ಪತಿಗಳು ಔಷಧೀಭ್ಯೋ ಅನ್ನಂ ಸಸ್ಯಾಹಾರಂ ಇತ್ಯರ್ಥ. ಅನ್ನಂ ಅಂದರೆ ಮಾಂಸಾಹಾರಮಲ್ಲ, ಅನ್ನ ಅಂದ್ರೆ ಸಸ್ಯಾಹಾರ, ಸಸ್ಯಾಹಾರವೇ ಅನ್ನ. ಕಾರಣ ಸಸ್ಯಾಹಾರ ಜೀವಂತ ಆಹಾರ, ಲೈಫ್ ಇದೆ ಅದರೊಳಗೆ. ಒಂದು ವರ್ಷ ಇಡಿ ನೀವು ಆಲೂಗಡ್ಡೆಯನ್ನು, ಅದು ಇನ್ನೂ ಜೀವಂತ ಇದೆ. ಅದು ಮತ್ತೆ ನಾವು ಕಟ್ ಮಾಡಿ ಬಿತ್ತಿದರೆ ಪುನಃ ಮತ್ತೆ ಅದು ಚಿಗಿರ್ತದೆ. ಕಟ್ಟೆ ಕಟ್ಟೆ ಕಟ್ಟೆ ಮಾಂಸ, ಕಟ್ಟು ಮಾಡಿದ ಕ್ಷಣವೇ ಕೆಟ್ಟು ಹೋದ ಮಾಂಸ, ಜೀವ ನಾಶ ಮಾಡಿದ ಮಾಂಸ, ಕ್ಯಾರ್ಕಸ್ ಅಂತ ಕರೀತಾರೆ ಇಂಗ್ಲೀಷ್ ಒಳಗೆ. ಕ್ಯಾರ್ಕಸ್ ಕನ್ನಡ ಶಬ್ದ ಹೆಣ. ಸತ್ತ ಹೆಣ, ಸ್ವಾಮಿ ಸತ್ತದಂದಲೆ ಅದು ಹೆಣನೇ ಅಲ್ವೋ? ಅಲ್ಲ, ಸತ್ತಿದ್ರೂ ಅದು ಸತ್ತದ ಅಂತ ಗೊತ್ತಿದ್ರೂ ನಾವು ಅಡುಗೆ ಮಾಡ್ಕೊಂಡು ತಿಂತೇವಲ್ಲ. ಅದಕ್ಕೆ ಚಿನ್ನ ಅಂತ ಹೇಳ್ತಿದ್ರು, ಯು ಈಟ್ ಕ್ಯಾರ್ಕಸ್, ನೀವೇನು ತಿಂತೀರಿ, ಹೆಣ ತಿಂತೀರಿ, ಅದಕ್ಕೆ ನಿಮ್ಮ ಬುದ್ಧಿ ಹಿಂಗಾಗ್ಯದ ಅಂತ ಹೇಳ್ತಿದ್ರು. ಇಸ್ ಟ್ರೂ ಆಲ್ಸೋ, ಹಾಂ ಇಸ್ ಟ್ರೂ ಆಲ್ಸೋ, ಐ ಟೆಲ್ ಯು. ಅವರ ಅಗ್ರೆಸಿವ್ ನೇಚರು, ಆ ಉಗ್ರತನ, ಆ ಒಂದು ಅವಾಚ್ಯತನ, ಆ ಅತ್ಯಾಚಾರತ, ಅವೆಲ್ಲ ಹಿಂದೂಗಳಲ್ಲವೆಲ್ಲ ಇಲ್ಲ ಅಂತ ನಾನು ಹೇಳೋಂಗಿಲ್ಲ. ಇದು ಪ್ರಶ್ನೆ ಹಿಂದೂ ಮುಸ್ಲಿಂ ಅಲ್ಲ, ಪ್ರಶ್ನೆ ವೆಜ್ ನಾನ್ ವೆಜ್ ಆಹಾರದ ನಿಮ್ಮ ಕ್ರಮ ಹೇಗಿದೆ ಅದು ಪ್ರಶ್ನೆ ಅಷ್ಟೇ. ಇದು ಮತ್ತೆ ಹಿಂದೂ ಮುಸ್ಲಿಂ ಬಣ್ಣ ಮಾಡಿಯೋ ಅವಶ್ಯಕತೆ ಇಲ್ಲ ಇದಕ್ಕೆ. ವ್ಯಾಪಕವಾಗಿ ನಾವೇನು ಮಾಡಲಿಕ್ಕಾಗ್ತದೆ, ಪೇಪರ್ ತೆಗೆದ್ರೆ ಕೊಲೆ ಆಯಿತು, ಆರು ಜನ ಬಂಧಿಸಲ್ಪಟ್ಟಿದ್ದಾರೆ, ಆರು ಮುಸ್ಲಿಮ್ಸ್ ಅಂತ ನಾವೇನು ಮಾಡೋದಕ್ಕೆ. ಕಳತನ ಆಯಿತು, ಐದು ಜನ ಬಂಧಿಸಲ್ಪಟ್ಟಿದ್ದಾರೆ, ಅವರಲ್ಲೇ ಇದ್ದಾರೆ. ದಂಗೆ ಇದ್ದಿತ್ತು ಶಿವಮೊಗ್ಗದಲ್ಲಿ, ಇಷ್ಟು ಜನ ಅರೆಸ್ಟ್ ಆದರು, ಎಲ್ಲ ಹಿಂದೂಗಳು ಅರೆಸ್ಟ್ ಆಗಿದ್ದಾರೆ. ಹಿಂದೂಗಳು ದಂಗೆ ಮಾಡಿಲ್ಲ, ಆರೋಪ. ಮುಸ್ಲಿಂ ಮಾಡಿದ್ರು ಆರೋಪ. ಇಲ್ಲಿ ಅಕ್ಕಿಯಲ್ಲೂ ಈಗ ಐದಾರು ವರ್ಷದಿಂದ ಆಯ್ತೀನಿ. ಈಗ ಅನವಶ್ಯಕವಾಗಿ ನಮ್ಮ ಮೇಲೆ ಆರೋಪಗಳು ಬರ್ತವೆ, ವಾಸ್ತವಿಕತೆಯೂ ಇರ್ತವೆ. ಅದರಲ್ಲಿ ಪ್ರಶ್ನೆ ಹಿಂದೂ ಮುಸ್ಲಿಂ ಪ್ರಶ್ನೆ ಅಲ್ಲ. ಇಲ್ಲಿ ಪ್ರಶ್ನೆ ಇರೋದು, ಅವನು ಸಸ್ಯಾಹಾರಿ, ಇವನು ಮಾಂಸಾಹಾರಿ, ಸಹಜವಾಗಿ ಅವನ ಒಳಗಿನ ಗುಣ ಬದಲಾಗಿರ್ತವೆ. ಅದನ್ನು ನಾವಿಲ್ಲಿ ಹೇಳ್ತಾ ಇದ್ವಿ, ಆಕಾಶದಿಂದ ವಾಯು. ಅಂದ್ರೆ ಏನರ್ಥ ಆಕಾಶದ ವಾಯು ಅಂದ್ರೆ, ಆಕಾಶ ಕಾರಣ ವಾಯು ಕಾರ್ಯ, ವಾಯು ಕಾರಣ ಅಗ್ನಿ ಕಾರ್ಯ, ಅಗ್ನಿ ಕಾರಣ ನೀರು ಕಾರ್ಯ, ನೀರು ಕಾರಣ ಪೃಥ್ವಿ ಕಾರ್ಯ. ಆದ್ದರಿಂದ ಪೃಥ್ವಿಯಲ್ಲಿ ಐದು ಗುಣಗಳನ್ನು ನಾವು ಕಾಣ್ತೀವಿ. ಇವರೆಲ್ಲ ಬಂದ್ರಲ್ಲಿ ಪಂಚೀಕರಣದ ನೀವು ಗುರುತು ಹಾಕ್ಕೊಂಡಿದ್ದೀರಿ. ಇವು ಐದು ಅಲ್ಲಿ ಬರ್ತಾರೆ, ಐದು ಜನ ಐದು ಐದು ಐದು ನಾಲ್ಕು ಜನ ಸೇರಿಕೊಂಡು ಐದನೇದರಲ್ಲಿ ಭಾಗವಹಿಸಿ ಆ ಪೃಥ್ವಿ ಅನ್ನುವಂಥದ್ದು ಸಿದ್ಧವಾಗ್ತದೆ. ಆ ಪೃಥ್ವಿಯಿಂದ ಏನು ವೃಕ್ಷಗಳು ಅನ್ನ ಅನ್ನೋ ಪ್ರಾಪ್ತಿ ಆಯಿತು, ಆ ಅನ್ನದಿಂದ ನಾವೆಲ್ಲ ಹುಟ್ಕೊಂಡು ಔಷಧೀಭ್ಯೋ ಅನ್ನಂ ಅನ್ನಾತ್ ಪುರುಷ, ಅನ್ನದಿಂದ ಈ ಭೌತಿಕ ಶರೀರ ಹುಟ್ಟು. ಈಶಃ ಅನ್ನಾತ್ ಪುರುಷ, ಈಶಃ ಪುರುಷ ಅನ್ನರಸಮಯ. ಈ ಪುರುಷ ಯಾರು? ಅನ್ನರಸ. ಪೂರ್ತಿ ಶರೀರವು ಇದು ಅನ್ನರಸ, ಅನ್ನದಿಂದಲೇ ಮಾಡಲ್ಪಟ್ಟಂತಹ ಒಂದು ಘಟಕ. ಆದ್ದರಿಂದ ಇದು ಅನ್ನದಿಂದಲೇ ಕೂಡಿರುತ್ತದೆ, ಪೂರ ಅನ್ನ. ಅನ್ನ ನೀರು ಎಲ್ಲ ಇದೆ. ಅದಕ್ಕೆ ಸತ್ತಾಗಿ ಹೆಂಗೆ ಗುರುತಿಸ್ತಾರೆ ಸತ್ರು ಅಂತೇಳಿ? ಸತ್ರು ಅಂತ ಹೆಂಗೆ ಗುರುತಿಸ್ತಾರೆ? ಹೋಗಿ ಕಾಲು ನೋಡ್ತಾರೆ, ತಂಪಾಗಿರ್ತಾವೆ, ತಿಕ್ಕ ಇಲ್ರಿ, ಏನಿಲ್ಲ, ಹೊಗೆದ. ಏನು ಹೊಗೆದ? ಒಳಗಿರುವ ಅಗ್ನಿ, ಒಳಗಿರುವ ಅಗ್ನಿ ಹೊರಗಿರುವ ಅಗ್ನಿಗೆಳಗೆ ಕೂಡ್ಕೊ, ಹೌದು. ಆ ನಂತರ ಆ ಹೆಣವನ್ನು ಒಂದು ಗಂಟೆ ಎರಡು ಗಂಟೆ ಇನ್ನೂ ಜಾಸ್ತಿ ಹಂಗೆ ಇಡಿ, ಊಜಿಸೌಟಂತೆ. ಒಳಗಿರುವಂಥ ನೀರೇನಾಗ್ತದೆ? ಹೊರಗೆ ಚಿಮ್ಮಲ್ ಪಡ್ತದೆ. ಆಮೇಲೆ ದೇಹ ಕಟ್ಟಿಗೆ ಆದಂಗೆ ಆಗ್ಬಿಡ್ತದೆ ನೀರೆಲ್ಲ ಹೋದ್ಮೇಲೆ. ಅವಾಗ ಏನಾಗ್ಬಿಡ್ತದೆ? ನೀರಿನ ಅಂಶ ಹೊರಗಿಡೋದು, ಒಳಗಿದ್ದ ನೀರು ಹೊರಗೆ ಹೋಯ್ತು, ಹೌದು. ಅಗ್ನಿ ಆಯ್ತಾ, ನೀರಾಯ್ತಾ, ವಾಯು ಅಂತೂ ಯಾವಾಗ ಹೊರಗೆ ಹೋಗ್ಬಿಡ್ತು. ಒಳಗೆ ಹೋಗಿದ್ದು ಹೊರಗೆ ಬಂದ್ರೆ ಅಷ್ಟೇ ಅರ್ಥ ಅದಕ್ಕೆ. ಒಳಗೆ ಹೋಗಿದ್ದು ಹೊರಗೆ ಬರಲಿಲ್ಲ ಅಂತಂದರೆ ಒಳಗಿದ್ದುದ್ದು ಅರ್ಥ ಇಲ್ಲ, ಹೊರಗೆ ಬಂದದ್ದು ಅರ್ಥ ಇಲ್ಲ, ಅದಕ್ಕೆ ಯಾವುದಕ್ಕೂ ಅರ್ಥನೇ ಇಲ್ಲ, ಹೋಗ್ಬಿಟ್ಟದೆ ಅಂತಲೇ ಅರ್ಥ. ಆಯಿತು, ವಾಯು ಆಯಿತು, ಅಗ್ನಿ ಆಯಿತು, ನೀರಾಯಿತು, ಪೃಥ್ವಿ ಏನಾಯ್ತು ಸ್ವಾಮಿ? ತೊಗೊಂಡೋಗಿಡು ಗೊತ್ತಾಗ್ತದೆ. ಸುಟ್ಟರು ಮಣ್ಣಾಗ್ತದೆ, ಮುಗಿದ್ರೂ ಮಣ್ಣಾಗ್ತದೆ. ಮಣ್ಣಿಂದಲೇ ಬಂದ ಕಾಯ ಮಣ್ಣಿಗೆನೇ ಹೊರಟೋಗ್ತದೆ. ಈ ದೇಹ ಇರೋದು ಈ ಪಂಚಮಹಾಭೂತ. ಸ್ವಾಮಿ ಆಕಾಶ ಬಿಟ್ರಿ, ವೆರಿ ಲಾಜಿಕಲ್ ಆನ್ಸರ್. ಅದಕ್ಕೆ ಆಕಾಶ ಬಿಟ್ಟಿಲ್ಲಪ್ಪ, ಅದನ್ನು ಬಿಡೋದಿಲ್ಲ ನಾವು. ಇದು ಜೀವಂತ ಇದ್ದಾಗ ಇಷ್ಟು ಘನಫೂಟನ್ನು ಇದು ಆಕ್ಯುಪೈ ಮಾಡಿತ್ತಲ್ವೋ ಈ ಶರೀರ? ಇಷ್ಟು ಘನಫೂಟ ಆಕ್ಯುಪೈ ಮಾಡಿತ್ತಲ್ಲ, ತೊಗೊಂಡೋಗಿ ಭೂಮಿಯೊಳಗೆ ಕುಣಿ ತೋಡಿ ಒಳಗೆ ಇಟ್ಟ ಮೇಲೆ ಒಂದು ವರ್ಷ ಆದಮೇಲೆ ನೀವು ಹೋಗಿ ಆ ಕುಣಿಯನ್ನು ಕುಣಿ ಇದ್ದ ಜಾಗದ ತೆಗೆದು ನೋಡಿದರೆ ಅಷ್ಟು ಪಳ್ಳಿರ್ಬೇಕೇ ಇಲ್ಲ, ಅಲ್ಲಿ ಅಷ್ಟು ಪಳ್ಳಿರ್ಬೇಕೇ ಇಲ್ಲ, ಇರ್ತದೆ ಇರೋದಿಲ್ಲ, ಮಣ್ಣಿರ್ತದೆ. ಇದು ಇದ್ರ ಮೇಲೆ ಮಣ್ಣು ಹಾಕಿಬಿಡ್ತಾರಂತ. ಈಗ ಮಣ್ಣು ಹಾಕಿದ ಮೇಲೆ ಇಷ್ಟು ಆಕಾಶ, ಎಷ್ಟು ಘನಫೂಟ ಆಕಾಶ? ನಾಲ್ಕು ಘನಫೂಟ ಆಕಾಶ ಅಂತ ಇಟ್ಕೊ. ಈ ನಾಲ್ಕು ಘನಫೂಟ ಆಕಾಶ ಈಗ ಅದು ಅಲ್ಲಿ ಇರ್ತದೋ ಇರೋದಿಲ್ವೋ? ಯಾಕಿರಬಾರ್ದು? ಅದರ ಅರ್ಥ ಏನು? ನಾನು ಏನು ನಾಲ್ಕು ಘನಫೂಟ ಆಕ್ಯುಪೈ ಮಾಡಿದ್ದೆ, ಆ ಆಕ್ಯುಪೈ ಮಾಡಿದ ನಾಲ್ಕು ಘನಫೂಟಗಳನ್ನು ನಾನು ಬಿಟ್ಕೊಟ್ಟೆ. ಇದರರ್ಥ ಏನು? ಅದು ಹೊರಗಿನ ಆಕಾಶದೊಳಗೆ ಹೋಗಿ, ಒಳ ಆಕಾಶ, ಹೊರಗಿನ ಆಕಾಶ, ಒಳ ನೀರು, ಹೊರ ನೀರು, ಒಳ ಉಷ್ಣ, ಹೊರ ಉಷ್ಣ, ಒಳಗಿಂದೆಲ್ಲ ಹೊರಗಿಂದ ಅಂದರೆ ಮಹಾಕಾಶ, ಪಂಚಮಹಾಭೂತಗಳು ಒಳಗಿದ್ದದ್ದು ಈಗೇನದು ಪಂಚಭೂತಗಳಿಂದ ಸೃಷ್ಟಿತವಾದಂತಹ ಈ ಶರೀರ ಪುನಃ ಪಂಚಮಹಾಭೂತಗಳಿಗೆ ಸೇರ್ಕೊಳ್ಳಿಕ್ಕೆ ಬೇಕವು. ಯಾಕಂದ್ರೆ ಇವು ಮೀಟಿಂಗ್ ಮಾಡಿರ್ತಾವೆ. ಈ ಪಂಚಭೂತಗಳೇನವ ಮಹಾಭೂತಗಳು, ಗ್ರೇಟ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಇವು ಮೀಟಿಂಗ್ ಮಾಡಿ ಆ ಜೀವ, ಹುಟ್ಟುವ ಜೀವ, ಪ್ರಾರಬ್ಧ, ವಾಸನಾ, ಸತ್ವಾರದ ಸ್ತಮ ಗುಣ, ಡಿಸೈರ್ಸು, ಅವನ ಪ್ರವೃತ್ತಿಗಳು ಎಲ್ಲವನ್ನು ಅಪ್ಲಿಕೇಶನ್ದಲ್ಲಿ ತಗೊಂಡು ಇಷ್ಟವೇನಪ್ಪ ನಿನ್ನ ಹಣೆ ಬರ, ಹಾಗಾಗಿ ಏನು ಹುಟ್ಟಬೇಕಂತ ನಾವು ನಿರ್ಣಯ ಮಾಡ್ತೀವಿ ಅಂತೇಳಿ ಮೀಟಿಂಗ್ ಮಾಡಿ ಆ ಮೀಟಿಂಗ್ಗಳು ಥರಾ ಮಾಡ್ತಾವೆ. ಇಂಥ ಅಪ್ಪ, ಇಂಥ ಅಮ್ಮ, ಇಂಥ ಮನೆಯಾಗ ಇವ ಹುಟ್ಟಬೇಕು. ಮುಂದೆ ಅವ ಪುರುಷ ಪ್ರಯತ್ನದಿಂದ ವಿಕಾಸ ಆಗಬೇಕು. ಅವನು ಉಪಯೋಗ ಮಾಡ್ತಾವೆ ಗೊತ್ತಿಲ್ಲ, ಆದರೆ ಪುರುಷ ಪ್ರಯತ್ನವನ್ನು ಕೊಟ್ಟ ಮೇಲೆ ಉಪಯೋಗ ಮಾಡುವಂತ ಹೇಳೋ ಅವಶ್ಯಕತೆ ಇಲ್ಲ. ಪಂಚಭೂತಗಳು, ಪಂಚಮಹಾಭೂತಗಳು ನಿನಗೆ ಪುರುಷ ಪ್ರಯತ್ನ ಕೊಟ್ಟಿವಿ, ನೀವು ಉಪಯೋಗ ಮಾಡುವಂತ ಹೇಳಲಿಕ್ಕೆ ಹೋಗೋದಿಲ್ಲ. ಅವು ಕೊಟ್ಟು ಕೈ ತೊಳ್ಕೊಂಡ್ಬಿಡ್ತಾವೆ. ಏನು ಕೊಟ್ಟವೀಗ ನಮಗೆ ಸ್ವಾತಂತ್ರ್ಯತೆ ಹುಟ್ಟು. ಇವ ಬೆಗ್ಗರ ಫಲೋ, ದರಿದ್ರ ಫಲೋ. ಇವನು ಹುಟ್ಟಿ ಬಂದ ಮೇಲೆ ಮತ್ತೆ ಬೇಕ ಬೇಕ ಬೇಕ ಬೇಕ ಕೊಡೋದೆಲ್ಲ ಕೊಟ್ಬಿಟ್ಟನು. ನಾನು ಕೊಡ್ಲಿಕ್ಕೆ ಏನು ಉಳಿದೇ ಇಲ್ಲ. ಏನು ಬೇಕಾದ ಸಂಪಾದಿಸ, ನಿಮ್ಮ ಮೋಕ್ಷ ಸಂಪಾದಿಸ, ಯಾರು ಬೇಡ ಅಂತಾರೆ ಹೋಗು. ಇಲ್ಲ ಕೊಯ್ಯೋ, ಕೊಯ್ಯೋ ಇದ್ರೂ ಕೊಯ್ಯೋ. ಅವ ಕುನ್ನಿ ನಾಯಿ ಕುನ್ನಿ, ಅವ ಹಾಲು ಕುಡಿಸ್ತಿರ್ತಾವ ತಾಯಿ. ಎಲ್ಲ ಕಲ್ತ್ಕೋಬೇಕ್ರಿ ಅವನ್ನೆಲ್ಲ. ಮತ್ತು ಈ ಜಗತ್ತು ಇರೋದಿದ್ರೆ ಸಲುವಾಗಿ ಅವನ್ ಆ ತಾಯಿ ಕುನ್ನಿಗಳಿಗೆ ಹಾಲು ಕುಡಿಸ್ತಿರ್ತದೆ. ಅದಕ್ಕೆ ಬೇಸರ ಆಗ್ತದೆ, ಎದ್ದು ಹೋಗ್ಬಿಡ್ತು. ಒಂದು ಎರಡು ತಾಸು ರೌಂಡ್ ಹಾಕ್ಕೊಂಡು ಬರ್ತವೆ. ಅದು ಎದ್ದು ಹೋದ್ಮೇಲೆ ಇವು ಹುಡುಕಾಡ್ತಾವೆ. ಏನೇನು ಹುಡುಕ್ತಾವು? ತಾಯಿನ ಹುಡುಕ್ತಾವೆ. ಹೆಂಗೆ ಹುಡುಕ್ತಾವೆ? ಕೊಯ್ಯ ಕೊಯ್ಯ ಕೊಯ್ಯ ಕೊಯ್ಯ ಕೊಯ್ಯ ಕೊಯ್ಯ. ತಾಯಿ ಇಲ್ಲ, ಕೊಯ್ಯ ಕೊಯ್ಯ ಕೊಯ್ಯ ಕೊಯ್ಯ. ಒಂದು ಎರಡು ತಾಸು ಅಂದ್ರೆ ತಾಯಿ ಬರ್ತದೆ. ತಾಯಿ ಬಂದೇನು ಮಾಡ್ತದೆ? ಮಲ್ಕೋತದೆ. ಇವೆಲ್ಲ ತಾಯಿ ಬಂದದ್ದು ಗೊತ್ತಾಗ, ಇನ್ನೂ ಕನಸೆ ತಿಳಿದಿರೋದಿಲ್ಲ. ತಾಯಿ ಬಂದದ್ದು ಗೊತ್ತಾಗ, ಬಂದ್ಬಿಟ್ಟು ಅವು ಹುಡುಕಾಡು ಹುಡುಕಾಡು ಹೋಗಿ ಹಾಲು ಕುಡಿತು. ಹಾಲು ಕುಡಿಬೇಕಾದ್ರೆ ಏನು ಮಾಡ್ತಾವ? ಕೊಯ್ಯ ಕೊಯ್ಯ ಕೊಯ್ಯ ಕೊಯ್ಯ ಅನ್ಬಿಟ್ಟು ಹಾಲು ಕುಡಿತಾವ. ತಾಯಿ ಇಲ್ಲ, ಕೊಯ್ಯ ಕೊಯ್ಯ. ತಾಯಿ ಇದ್ದಾಳೆ, ಕೊಯ್ಯ ಕೊಯ್ಯ. ಹಾಲಿಲ್ಲ, ಕೊಯ್ಯ ಕೊಯ್ಯ. ಹಾಲದ ಕೊಯ್ಯ ಕೊಯ್ಯ. ಇದಕ್ಕೆ ದರಿದ್ರತನ ಆಗ್ತದೆ. ಪೂರಾ ಪ್ರಪಂಚ ದರಿದ್ರ ಹೋಗಿದೆ. ಭಾರತ ದೇಶದಂತೂ ನಮ್ಮ ಸರ್ಕಾರ ದರಿದ್ರ ಮಾಡಿ ಹೋಗ್ಬಿಟ್ಟು. ಹೌದು, ನೀ ಭಿಕ್ಷ ಬೇಡ, ನಾವು ಕೊಡ್ತೀವಿ. ದುಡಿಬೇಡ, ಭಿಕ್ಷ ಬೇಡ, ಕೊಡ್ತೇವೆ. ದಿನ 100 ರೂಪಾಯಿ, ದಿನ 500 ರೂಪಾಯಿ, ದಿನ 300 ರೂಪಾಯಿ ನಾವು ಕೊಡ್ತೇವೆ. ತಗೋ ಅನ್ನ ತಗೋ. 1 ರೂಪಾಯಿಗೆ ಮೋಸ್ಟ್ ಇಲ್ಲಾಜಿಕ್ ಚಿನ್ನವಾಲ್ ಗಟ್ಟಿ ಅಂತದ್ದು ಹುಬ್ಬಳ್ಳಿ ಒಳಗೆ. ಎಷ್ಟು ಮಂದಿ ಕೇಳಿರಿ ಗೊತ್ತಿಲ್ಲ ನನಗೆ. ಸರಾಫ್ ಗಟ್ಟಿ ಅಂತಾರ, ಚಿನ್ನವಾಲ್ ಗಟ್ಟಿ ಅಂತಾರ. ಆ ಸರಾಫ್ ಗಟ್ಟಿ ಚಿನ್ನವಾಲ್ ಗಟ್ಟಿ ಒಳಗೆ ಕಸ, ಅಂಗಡಿಯಾಗಿನ ಕಸ 500 ರೂಪಾಯಿ, 1,000 ರೂಪಾಯಿ, 2,000 ರೂಪಾಯಿಗೆ 100 ಗ್ರಾಮ್ ಕಸ. ನಾ ಹಾಸ್ಯ ಮಾಡ್ತಾ ಇಲ್ಲ. ಅಂದ್ರೆ ನಮ್ಮ ರಾಜ್ಯದ ಅಕ್ಕಿಯ ಬೆಲೆ ಕಸಕ್ಕಿಂತ ಕಡಿಮೆ. ವ್ಯಾಲ್ಯೂ ಸಿಸ್ಟಮ್ ಅಂತಾರೆ ಅದಕ್ಕೆ, ಎಕಾನಮಿ ಅಂತಾರೆ ಅದಕ್ಕೆ. ಏನು ಮಾಡ್ಲಿಕ್ಕಂತಾರೆ? ಬುದ್ಧಿಜೀವಿಗಳ ಮ್ಯಾಲೆ ಕೂತ್ಕೊಂಡಿರಲ್ಲ, ಯಾರು ಕೇಳ್ತಾರೆ? 1 ರೂಪಾಯಿ ಅಕ್ಕಿ ಯಾರು ಬರೋದಿಲ್ಲ ಕೆಲಸಗಳು. 30 ಕಿಲೋ ಕೊಟ್ಬಿಟ್ರೆ ಅವ್ರು ಯಾಕೆ ಬರ್ಲಿಕ್ಕೆ ಹೋಗ್ತಾರೆ? ಈಗ 20 ಕಿಲೋ ಉಪಯೋಗ ಮಾಡ್ತಾರೆ, 15 ಕಿಲೋ ಉಪಯೋಗ ಮಾಡ್ತಾರೆ, 15 ಕಿಲೋ ಮಾರಾಟ ಮಾಡ್ತಾರೆ. ಆರಾಮಾಗಿ ಜೀವನ ನಡೆಸ್ತಾರೆ. ಕೆಲಸಕ್ಕೆ ಬಂದ್ರೆ ಯಾಕೆ ಬರ್ತಾರೆ? ಇದ್ದಾನೆ ವಾ ಸಿದ್ದಪ್ಪ ಮೇಲೆ ಕೂತ್ಕೊಂಡು ಅರ್ಥ ಆಗ್ಬಾರ್ದು. ದುರ್ದೈವ, ಸತ್ಯವಾಗಿರುತ್ತೆ ಇದು ನಮ್ಮ ದುರ್ದೈವ. 64 ವರ್ಷ ನಾವು ಸರ್ಕಾರದವ್ರು ಏನು ಮಾಡಿವೆ ಅಂದರೆ ಭಾರತೀಯ ಪ್ರಜೆಗಳನ್ನು ಏನಂತಾರದಕ್ಕೆ ಗುಲಾಮರಲ್ಲ ಶಬ್ದ ಬರ್ತಾರೆ. ಶೋಷಣೆ ಅಲ್ರಿ, ಬೇಕಾರ್ ಬೇಕಾರ್ ಸಂವಿಧಾನ ಅನ್ನೋ ಕಾರ್ಯ ಬೇಕಾರಾಗಿರುವಾಗ ನಾವೇನು ಮಾಡ್ಲಿಕ್ಕಾಗುತ್ತೆ? ಬೇಕಾರ ಅಂದ್ರೆ ಗೊತ್ತಾಗ್ತದ ಎರಡು ಅರ್ಥವ, ಬೇಕಾರ ಅಂದ್ರೆ ಉಪಯೋಗ ಇಲ್ಲ ಅಂತ ಅರ್ಥ, ಎರಡನೇ ಅರ್ಥ ಏನು ಅಂತಂದ್ರೆ ವಿದೌಟ್ ಕಾರ್ ಅಂತ ಅರ್ಥ. ವಿಧಾನಸೌಧ ಸಾರಿ ಸಂವಿಧಾನ ಜೇಡಿ ಹಾಕ್ತಾರೆ, ಸಂವಿಧಾನ ಬೇಕಾರ ಸಂವಿಧಾನ, ಅದು ಯಾರನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಲಾಯಕ ಇಲ್ಲ. ಎಷ್ಟು ಬೇಗ ನಾವು ಅದರ ಅಮೆಂಡ್ಮೆಂಟ್ಗಳನ್ನು ಮಾಡ್ತೀವಿ ಅಷ್ಟು ನಮಗೆ ಉಪಯೋಗ ಆದೀತು. ನಾವು ಇದೇ ರೀತಿ ನಾವು ಹೀಗೆ ಕೈ ಕಟ್ಕೊಂಡು ಕೂತಿದ್ರೆ ನಮ್ಮ ಕಡೆಯಿಂದ ಉದ್ಧಾರ ಯಾರು ಮಾಡಲಿಕ್ಕಾಗೋದು, ಈ ದೇಶವನ್ನು ಯಾರು ಉದ್ಧರಿಸ್ಲಿಕ್ಕಾಗೋದಿಲ್ಲ. ಇದಷ್ಟಕ್ಕೂ ಕಾರಣ ನಮ್ಮ ಸರ್ಕಾರ 64 ವರ್ಷ ನಮ್ಮನ್ನು ನಡೆಸ್ಕೊಂಡಂಥ ರೀತಿ. ಆ ಒಬ್ಬ ಶೇಷನ್ ಅಂತ ಒಬ್ಬ ಇದ್ದ, ಟಿ ಎನ್ ಶೇಷನ್ ಅಲ್ಲ, ಇಲೆಕ್ಷನ್ ಕಮಿಷನರ್ ಅಲ್ಲ, ಅವ ಕಮಿಷನರ್ ಆಗಿ ಬರೋ ತನಕ ಕಮಿಷನರ್ ಹತ್ರ ಇಷ್ಟು ಪವರ್ಸ್ ಇರ್ತಾವ ಅನ್ನೋದೇ ಗೊತ್ತಿರಲಿಲ್ಲ ನಮ್ಗೆ. ಆನೆಸ್ಟ್ ಆ ಬಂದ ಮೇಲೆ ಒಬ್ಬ ಕಮಿಷನರ್ ಅಂದ್ರೆ ಅವ್ನಿಗೆ ಎಷ್ಟು ಪವರ್ಸ್ ಇರ್ತಾವ ಅಂತ ತೋರಿಸು. ನಾ ಬದಲಾವಣೆ ಮಾಡಲು ಯಾರೇನು ಅಂತ ಹೇಳಿ ಬರ್ರಿ. ಸಿಂಹ ಎಲ್ಲ ರಾಜಕೀಯರಿಗೆ, ರಾಜಕೀಯರಿಗೆ ಸಿಂಹ ಸ್ವಪ್ನ ಆಗ್ಬಿಟ್ಟಿತ್ತು. ಹಾಗೆ ಎಷ್ಟೋ ಗೊತ್ತಿಲ್ಲ ನಮಗೆ. ನಮ್ಮ ಸಂವಿಧಾನದ ಒಳಗೆ ಕೆಲವೊಂದು ಬದಲಾವಣೆಯನ್ನು ಬಿಟ್ಟರೆ ಬೆಸ್ಟ್ ಸಂವಿಧಾನ, ಆದರೆ ಆ ಬದಲಾವಣೆಗಳನ್ನು ಮಾಡೋರು ಯಾರು? ಹೂ ಇಸ್ ಟು ಬೆಲ್ ದಿ ಕ್ಯಾಟ್? ಬೆಕ್ಕಿನ ಗಂಟಿಯು ತಟ್ಟೋರು ಯಾರು? ಹಂಗಾಗ್ಬಿಟ್ಟು ಅನ್ನಿಸ್ತೀವಿ. ಅದನ್ನು ಇಲ್ಲಿ ನಾವು ತಾತ್ಪರ್ಯವಾಗಿ ಹೇಳಬೇಕು ಅಂತಂದರೆ, ಈ ಪೃಥ್ವಿಯಿಂದ ಹಿಡಿದುಕೊಂಡು ಆಕಾಶ ತನಕ ಎಲ್ಲವೂ ಸ್ಥೂಲತ್ವಾದಿ ಕಾರಣ, ಗಂಧಾದಯ ಸ್ಥೂಲತ್ವಾದಿ ಕಾರಣ ಶಬ್ದಾಂತ, ಗಂಧದಿಂದ ಪ್ರಾರಂಭ ಮಾಡಿ ಶಬ್ದದವರೆಗೆ. ಯತ್ರ ನ ಸಂತಿ ಕಿಮು ತಸ್ಯ ಸೂಕ್ಷ್ಮತ್ವಾದಿ ಸೂಕ್ಷ್ಮತ್ವ ಇಲ್ಲ, ಸೂಕ್ಷ್ಮತ್ವ ಇಲ್ಲ, ದೀರ್ಘ ಬರೋದಿಲ್ಲ, ಆದಿನಿ ದೀರ್ಘ ಬರೋಂಗಿಲ್ವ? ಅದು ಶಾರ್ಟ್ ಅಂದ ಲಘು. ಸೂಕ್ಷ್ಮತ್ವಾದಿ ನಿರತಿಶಯತ್ವ, ಒಂದಕ್ಕಿಂತ ಒಂದು ನಿರತಿಶಯ ಅಂದರೆ ಹೆಚ್ಚು ಹೆಚ್ಚು ಹೆಚ್ಚು ವ್ಯಾಪಕವಾಗಿ ವಕ್ತದಲ್ಲಿ ಇತ್ತೇತ ದರ್ಶಯತಿ ಶ್ರುತಿ. ಆದ್ದರಿಂದ ಶ್ರುತಿ ಈ ಮೂಲಕವಾಗಿ ಹೇಳುತ್ತದೆ ಏನಂತ. ಈಗ ಆತ್ಮನಿಗೆ ಬನ್ನಿ, ನಾವು ಎಲ್ಲಿಗೆ ಬಂದು? ನಾವೀಗ ಆಕಾಶವರೆಗೂ ಬಂದು, ಹೌದು ಆಕಾಶ. ಈ ಆಕಾಶವು ಶಬ್ದ ಮಾತ್ರವಾದಂತಹ ವ್ಯಾಪಕ ಮಹತ್ವ ಅವರ ತುಂಬನೇ. ಆಕಾಶವು ಸೂಕ್ಷ್ಮತ್ವ ಮಹತ್ವ ವಿಶುದ್ಧತ್ವ ನಿತ್ಯತ್ವ, ಇದು ಆಕಾಶ. ಈ ಆಕಾಶವು ಯಾರ ಎಚ್ಚರದಲ್ಲಿದೆ? ಇಂತಹ ಈ ಆಕಾಶ ಯಾರ ಎಚ್ಚರದಲ್ಲಿದೆ? ನನ್ನ ಎಚ್ಚರ. ಇದಕ್ಕೆ ಆಶ್ರಯ ಕೊಟ್ಟವರು ನಾನು. ಎಚ್ಚರ ನಾನು, ಎಚ್ಚರ ತಪ್ಪಿದ ನಾನು, ಎಚ್ಚರ ನಾನು. ಇದ್ದ ನಾನು, ಇಲ್ಲದ ನಾನು. ಇದ್ದ ನಾನು ಸತ್, ಎಚ್ಚರ ನಾನು ಚಿತ್, ಅನಂತ ನಾನು ಆನಂದ. ಅದನ್ನು ನಾನು ಯಾರು? ಸಚ್ಚಿದಾನ. ಸಚ್ಚಿದಾನಂದನ ಆಶ್ರಯದಲ್ಲಿ ಇವೆಲ್ಲವೂ ಕೂಡ ಇದ್ದರಿಂದಾಗಿ ಆ ಸಚ್ಚಿದಾನಂದ ಎಲ್ಲದಕ್ಕಿಂತಲೂ ಸೂಕ್ಷ್ಮ ಅಂತ ಸಿದ್ಧಾಗ್ತದೆ. ಅದು ಹೇಗಿದೆ ಅಂತ ನೀವು ಕೇಳಿದರೆ ಈ ಶ್ಲೋಕ ಬರ್ತದೆ. ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ತಥಾ ಅರಸಂ ನಿತ್ಯಂ ಅಗಂಧವಚ್ಚ ಯತ್. ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ಅದಕ್ಕೆ ಯಾವ ವಿಕಾರಗಳು ಇಲ್ಲ, ಅದಕ್ಕೆ ಯಾವ ರುಚಿ ಇಲ್ಲ, ಅದಕ್ಕೆ ಯಾವ ಗಂಧ ಇಲ್ಲ. ಅನಾದಿ ಅನಂತಂ ಮಹತಃ, ಇದು ಆದಿರಹಿತವಾಗಿದೆ, ಅನಂತವಾಗಿದೆ, ಮಹತ್ತರವಾಗಿದೆ, ಪರಂ ಧ್ರುವಂ ಅತ್ಯಂತ ನಿಶ್ಚಿತವಾದಂಥದ್ದಾಗಿದೆ. ವಿಚಾರ್ಯ ನೀನು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಚಿಕೇತ ಮೃತ್ಯು ಮುಖಾತ್ ಪ್ರಮುಚ್ಯತೆ. ಯಾರೇ ಇದನ್ನು ತಿಳ್ಕೊಂಡಿದ್ದಾದರೆ ಅವರು ಜನ್ಮ ಮರಣಗಳಿಂದ ಪಾರಾಗ್ತಾರೆ. ನೀನು ತಿಳ್ಕೊಂಡು ನಿನ್ನ ಈ ಮೃತ್ಯು ಮುಖ ಅಂದ್ರೇನು ನನ್ನ ಲೋಕಕ್ಕೆ ನೀ ಬಂದೀಯ, ನನ್ನ ಲೋಕದಿಂದ ನೀನು ಪಾರಾಗ. ಮೃತ್ಯು ಮುಖ ಅವನು ಬಂದಾನ ಯಮಲೋಕಕ್ಕೆ ಬಂದಾನ ಅವನು ನಚಿಕೇತ. ಮೃತ್ಯು ಮುಖಾತ್ ಪ್ರಮುಚ್ಯ, ನೀ ಪ್ರಮುಚ್ಯ, ನೀನು ಹೋಗಿಲ್ಲಿಂದ ಇಲ್ಲಿಂದ ಹೋಗು, ಆದರೆ ತಿಳ್ಕೊಂಡು ಹೋಗು. ಬಂದದ್ದು ಒಳ್ಳೆಯದಾಯಿತು, ನಾನೇನು ಬಂದಾನ ಹಾಗಾದರೆ ಕೆಲಸ ಮಾಡಿಕೊ ಬ್ರಹ್ಮಚಾರಿ ಸಿಕ್ಕಂಗೆ ಆಯ್ತು ಅಂತ ತಿಳ್ಕೊಂಡಿದ್ದೆ. ಆದರೆ ನಿನ್ನ ಕಡೆಗೆ ಕೆಲಸ ಮಾಡಿಸೋಳಿಕ್ ಮುಂದಾಗೋದಿಲ್ಲ. ಈಗ ನೀ ಕೂತ್ಕೊಂಡು ಜ್ಞಾನವನ್ನು ಪಡಿ, ಈ ಜ್ಞಾನವನ್ನು ಹೊಂದಿ ನೀನು ಮುಕ್ತನಾಗು. ಓಂ ತತ್ಸತ್.